ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರಹ್ಲಾದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪ್ರಹ್ಲಾದ್ ಅವರು. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ಮಳೆಗಾಲ ಅಂದ ತಕ್ಷಣ ಕೆಲವೊಮ್ಮೆ ಹೆದರಿಕೆನೂ ಆಗುತ್ತೆ ಜನಗಳಿಗೆ, ಕೆಲವೊಮ್ಮೆ ಖುಷಿನೂ ಆಗ್ತಾ ಇರುತ್ತೆ. ವಿಶೇಷವಾಗಿ ಈ ಜಾನುವಾರು ಸಾಕಾಣಿಕೆದಾರ, ಅದರಲ್ಲೂ ಕುರಿ ಸಾಕಾಣಿಕೆದಾರರಿಗೆ ದೊಡ್ಡ ಸಮಸ್ಯೆಗಳು ಬರ್ತಾ ಇರ್ತಾವೆ ಅಂತಕ್ಕಂಥ ವಿಚಾರ. ಏನು ಇಲ್ಲಿ ಕುರಿ ಸಾಕಾಣಿಕೆದಾರರಿಗೆ ಮುಖ್ಯವಾದಂಥ ಸಮಸ್ಯೆಗಳು ಮಳೆಗಾಲದಲ್ಲಿ ಬರ್ತಾ ಇರ್ತಾವೆ ಅಂತಿರ್ತಾವೆ? ಸೊ ಕುರಿ ಇಲ್ಲಿ ಭಾಳಷ್ಟು ಮುಖ್ಯವಾಗಿ ಮಳೆಗಾಲದಲ್ಲಿ ಭಾಳಷ್ಟು ರೈತರು ಕುರಿಗಾರರು ತೊಂದರೆಗಳನ್ನು ಅನುಭವಿಸ್ತಾರೆ. ಯಾಕಂತಂದರೆ ಈಗ ಕುರಿ ವಲಸೆ ಪದ್ಧತಿ ಅಥವಾ ಹೊರಗಡೆ ಮೇಯಿಸ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹೊರಗಡೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಈ ಕಂಟಿನ್ಯೂ ಮಳೆ ಬರ್ತಿರ್ತದೆ, ಎಲ್ಲ ಕಡೆ ಕೆಸರು ಅಥವಾ ಗದ್ದೆಗಳಲ್ಲಿ ಮೇಯಿಸ್ತಾ ಇರ್ತಾರೆ ಅಥವಾ ಎಲ್ಲೆಲ್ಲಿ ಜಾಸ್ತಿ ಹಳ್ಳಗಳನ್ನು ದಾಟ್ತಾ ಇರ್ತಾರೆ, ಪ್ರತಿ ಹಳ್ಳಿಗಳ ಸುತ್ತಮುತ್ತ ಹಳ್ಳಗಳಿರ್ತವೆ. ಈ ರೀತಿ ಮಳೆಯಲ್ಲಿ ಕಂಟಿನ್ಯೂಸ್ ಆಗಿ ಕಾಲು ನೆಂದು ನೆಂದು ನೆಂದು ಈ ಕಾಲು ಬುಡ ಕೊಳೆ ರೋಗ ಅಂಬ ಒಂದು ಬಹಳ ಭಯಂಕರವಾಗಿ ರೈತರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ಕಾಲು ಬುಡ ಕೊಳೆ ರೋಗ ಅಥವಾ ಇಂಗ್ಲಿಷ್ ನಲ್ಲಿ ಫುಟ್ ರಾಟ್ ಅಂತ ಹೇಳ್ತೀವಿ, ಫುಟ್ ರಾಟ್ ಡಿಸೀಸ್. ಇದು ಬ್ಯಾಕ್ಟೀರಿಯಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ಅಂದ್ರೆ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತ ಒಂದು ರೋಗ, ಎನರೋಬಿಕ್ ಬ್ಯಾಕ್ಟೀರಿಯಾ. ಅಂದ್ರೆ ಯಾವಾಗ್ಲೂ ನಮ್ಮ ಕಾಲಿನಲ್ಲಿ ಆ ಕುರಿಗಳ ಅಥವಾ ಮೇಕೆಗಳ ಕಾಲಿನಲ್ಲಿ ಹಳೆ ಮುಳ್ಳು ಚುಚ್ಚಿದ ಗಾಯಗಳಿರ್ತವೆ. ಈ ಕಂಟಿನ್ಯೂ ನಾವ್ ಹೆಂಗ್ ಕಾಲ್ ಸೆಲಿತದ ಅಂತ ಹೇಳ್ತೀವಿ, ಅದ್ರಂಗೆ ಕುರಿ ಮತ್ತು ಮೇಕೆಗಳು ಕಂಟಿನ್ಯೂ ನೀರಿನಲ್ಲಿ ಸೊಪ್ಪು ತಿರುಗಾಡೋದಾಗ್ಲಿ, ಹಳ್ಳದಾಟೋದಾಗ್ಲಿ ಅಥವಾ ಗದ್ದೆಗಳಲ್ಲಿ ಮೇ ಸಂದರ್ಭದಲ್ಲಿ ಅದು ಜಾಸ್ತಿ ನೀರಿನ ಇದಕ್ಕೆ ಬಂದಾಗ ಅಲ್ಲಿ ಒಳಗಡೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಡೀಪ್ ವೂಂಡಲ್ಲಿ ಒಳಗಡೆ ಅಲ್ಲಿ ಅನಾರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ಇವನ್ ಗಾಳಿಗೆ ಫ್ಯೂಸೋಬ್ಯಾಕ್ಟೀರಿಯಂ ಎಂಬ ಒಂದು ಬ್ಯಾಕ್ಟೀರಿಯಾ ಅವುಗಳಲ್ಲಿ ಉತ್ಪಾದನೆ ಇದು ಜಾಸ್ತಿ ಆಗಿ ಬಾವು ಬರುತ್ತೆ, ಕೆಳಗಡೆ ಬಾವು ಬಂದು ಅದು ಕ್ಯೂ ಆಗುತ್ತೆ ಒಳಗಡೆ. ನಾವು ಅಲಕ್ಷ್ಯ ಮಾಡಿದ್ರೆ ಆ ಕಂಪ್ಲೀಟ್ ಮೇಲ್ಗಡೆ ಚಪ್ಪೆ ಕೂಡ ಒಣಗತಕ್ಕಂಥ ಸಂದರ್ಭ ಅಂದ್ರೆ ಸೆಪ್ಟಿಸಿಮಿಯಾ ಆಗುತ್ತೆ, ದೇಹದ ಎಲ್ಲ ಭಾಗಗಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಕುಂಟು ಬೀಳುತ್ತವೆ, ಕುಂಟು ಬಿದ್ದಾಗ ಅವು ಚೆನ್ನಾಗಿ ತಿರುಗಾಡಿ ಮೇಲಿಕ್ ಆಗೋದಿಲ್ಲ, ಮೇಯೋದು ಕಡಿಮೆ ಆಗೋಣ, ಸ್ವಲ್ಪ ವೀಕ್ನೆಸ್ ಬರುತ್ತೆ, ಇವೆಲ್ಲ ಸಮಸ್ಯೆಗಳು. ಅಂದ್ರೆ ಈಗ ಮಳೆಗಾಲದಲ್ಲಿ ಅನಿವಾರ್ಯ ಅಡ್ಡಾಡಬೇಕಾಗತ್ತೆ, ಕುರಿಗಳಂದ್ರೆ ಅಡ್ಡಾಡಿ ಮೇಯುವಂತ ಪ್ರಾಣಿಗಳವು. ಹೌದು ಸರ್. ಮತ್ತೀಗ ನೀವು ಕಾಲಲ್ಲಿ ಎಲ್ಲ ಮಣ್ಣು ತುಂಬಿಕೊಂಡು ರೋಜೆಲ್ಲ ತುಂಬಿಕೊಂಡಾಗ ಇನ್ಫೆಕ್ಷನ್ ಆಗತ್ತೆ ಅಂತಕ್ಕಂಥ ವಿಚಾರ, ಇಲ್ಲಿ ಏನು ಎಚ್ಚರಿಕೆ ತಗೋಬೇಕಾಗಿದೆ? ಇಲ್ಲಿ ಮುಖ್ಯವಾಗಿ ಯಾವ ಕುರಿಗಳಲ್ಲಿ ಕುಂಟು ಅಥವಾ ಈ ಕಾಲಿನ ಬುಡ ಬಾವು ಬಂದು ಇದಾಗಿರುತ್ತೆ ಅಂತವಕ್ಕೆ ಒಂದು ಎರಡು ಅಥವಾ ಮೂರು ನಾಲ್ಕು ದಿವಸ ಆದ್ರೂ ರೆಸ್ಟ್ ಕೊಡ್ಬೇಕು. ಪ್ರಥಮ ಚಿಕಿತ್ಸೆನೂ ಇದೆ, ಅಂದ್ರೆ ಸೆಪರೇಟ್ ಆಗಿ ಇಟ್ಟು ಮೇಯಿಸಿ ಕೊಟ್ಟಿಗೆಯಲ್ಲಿನೇ ಮೇಯಿಸಿ, ಇದು ಬೇರೆದಕ್ಕೂ ಹಬ್ಬತಿರ್ತದೆ. ಅದಕ್ಕೋಸ್ಕರ ಅದಕ್ಕೆ ಕೆಲವು ಔಷಧಗಳು ಬರ್ತವೆ, ಕಾಲಿಗೆ ಹಚ್ಚಲಿಕ್ಕೆ ಮಲಾಮ್ಗಳು ಬರ್ತವೆ, ಅದನ್ನ ಹಚ್ಚಬೇಕು. ಮತ್ತೆ ಕುರಿ ಹೊರಗಡೆ ಹೋಗಿ ಬಂದಂತ ಕುರಿಗಳು ದೊಡ್ಡಿಯಲ್ಲಿ ಅಥವಾ ಇದರಲ್ಲಿ ಶೆಡ್ ನಲ್ಲಿ ಹೋಗ್ಬೇಕಾದ್ರೆ ಒಂದು ಟಬ್ ಟೈಪ್ ಏನಾದ್ರೂ ಕಾಲು ತೊಳೆದು ಅಂದ್ರೆ ಔಷಧ ಮಿಶ್ರಿತ ಒಂದು ನೀರಿನ ವ್ಯವಸ್ಥೆ ಮಾಡಿದ್ರೆ ಫುಟ್ ಬಾತ್ ಅಂತ ಹೇಳ್ತೀವಿ, ಅದ್ರ ಮೂಲಕ ಹೋದ್ರೆ ಆ ಒಂದು ರೋಗ ಹಬ್ಬದನ್ನ ತಡೆಗಟ್ಟಬಹುದು ಒಂದೆದ್ದು. ಇನ್ನೊಂದೇನಂದ್ರೆ ರೋಗ ಪೀಡಿತ ಜಾನುವಾರು ನಾಲ್ಕೈದು ದಿವಸ ರೆಸ್ಟ್ ಕೊಟ್ಟು ಅವಕ್ಕೆ ಕರೆಕ್ಟ್ ಆಗಿ ಮಲಾಮು ಇದು ಮಾಡಿ ಪಶುವೈದ್ಯರ ಸಲಹೆ ಮೇರೆಗೆ ಇಂಜೆಕ್ಷನ್ಸ್ ಗಳನ್ನು ಕೊಡಿಸಿದ್ರೆ ಆರಾಮ ಆಗ್ತವೆ, ನಂತರ ನೀವು ಮತ್ತೆ ಹೊಡ್ಕೊಂಡು ಹೋಗ್ಬೋದು. ಅದು ಬಿಟ್ಟು ನಮ್ಮ ರೈತರು ಏನ್ ಮಾಡ್ತಾರೆ, ಕುಂಟು ಬಿದ್ರು ಬರೀ ಕೊಡ್ತಿರ್ತಾರೆ, ಇಂಥವೆಲ್ಲ ಮೂಢನಂಬಿಕೆಗಳನ್ನು ಮಾಡಿಕೊಂಡು ಅದು ಜಾಸ್ತಿಯಾಗಿ ಎಲ್ಲ ಸೆಪ್ಟಿಸಿಮಿಯಾ ದೇಹಕ್ಕೆಲ್ಲ ಹಬ್ಬಿ ಸಾಯತಕ್ಕಂಥ ಪರಿಸ್ಥಿತಿನೂ ಇರುತ್ತೆ. ಈಗ ಕುರಿ ಹಿಂಡುಗಳಲ್ಲಿ ನೋಡ್ತಾ ಇರ್ತೀವಿ, ಮಳೆಗಾಲದಲ್ಲಿ ಸಾಕಷ್ಟು ಕುರಿಗಳು ಕುಂಟು ಬಿದ್ದಿರ್ತವೆ, ಹಂಗೆ ಹೋಗ್ತಾ ಇರ್ತಾವೆ. ಅಂತ ಸಂದರ್ಭದಲ್ಲಿ ಅವುಗಳನ್ನ ಸಪರೇಟ್ ಆಗಿಟ್ಟು ಆರೈಕೆ ಮಾಡಿ ಚಿಕಿತ್ಸೆ ಕೊಡಿಸಿದ್ರೆ ಸಮಸ್ಯೆ ಇಲ್ಲ. ಇದು ಒಂದು. ಇನ್ನ ಒಂದು ಬಹಳ ಮುಖ್ಯವಾಗಿ ಮಳೆಗಾಲದಲ್ಲಿ ಸ್ವಲ್ಪ ಆದಷ್ಟು ಮಳೆ ಬಹಳ ಬಂದ ದಿವಸ ಅವಕ್ಕೆ ಸ್ವಲ್ಪ ಮಳೆಯಿಂದ ಸ್ವಲ್ಪ ರಕ್ಷಣೆನೂ ಇರಬೇಕು. ಈಗ ನಿಮ್ ಕೊಟ್ಟಿಗೆ ಅಂತಂದ್ರೆ ಮಿನಿಮಮ್ ಶೆಡ್ ಮೇಲ್ಗಡೆ ಛಾವಣಿ ಇದ್ರೆ ಬಹಳ ಒಳ್ಳೇದು. ಯಾಕಂತಂದ್ರೆ ಕಂಟಿನ್ಯೂಸ್ ಈಗ ಭಯಂಕರ ಮಳೆ ಹೊಡಿತೆ ಅಂದ್ರೆ ಭಯಂಕರ ರಾತ್ರಿ ಎಲ್ಲ ಮಳೆ ಇಲ್ಲೆಲ್ಲ ಮಳೆ ಈಗ ಮೇಯಕ್ಕೆ ಹೋದಾಗ ಬೇಕಿದ್ರೆ ಮಳೆ ಬಂದಾಗ ಸ್ವಲ್ಪ ಎಲ್ಲ ಒಂದು ರಕ್ಷಣೆ ಪಡಿತಾವೆ ಗಿಡದ ಬುಡಕ ಅಲ್ಲಿ. ಬಟ್ ಕೊಟ್ಟಿಗೆ ಎಂಬುದು ಒಂದು ವ್ಯವಸ್ಥೆ ಏನಿದೆಯಲ್ಲ ಅಲ್ಲಿ ಅವಕ್ಕೆ ಮಳೆಯಿಂದ ರಕ್ಷಣೆ ಇರ್ತಕ್ಕಂಥ ಒಂದು ಛಾವಣಿ ಒಂದು ವ್ಯವಸ್ಥೆ ಇದ್ರೆ ಏನಿಲ್ಲ, ಮೇಲ್ಗಡೆ ಪ್ಲಾಸ್ಟಿಕ್ ಒಂದು ಶೀಟ್ ಅನ್ನು ಹಾಕಿ ಮಾಡ್ಕೋಬಹುದು ಅವರು. ಹೌದು, ತಮ್ಮಲ್ಲಿ ಸಿಗ್ತಕ್ಕಂಥ ಲೋಕಲಿ ಅವೈಲೇಬಲ್ ಅಂದ್ರೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಪ್ಲಾಸ್ಟಿಕ್ ಆಗಲಿ ಅಥವಾ ಬರ್ಕ ಇಂಥವನ್ನೆಲ್ಲ ಯೂಸ್ ಮಾಡಿಕೊಂಡು ಕೊಟ್ರೆ ಏನಾಗುತ್ತೆ, ವಾತಾವರಣದ ವೈಪರೀತ್ಯದ ಒತ್ತಡವನ್ನು ತಡೆದಂಗೆ. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ, ಯಾವಾಗ ಪ್ರಾಣಿಗಳೇ ಯಾವುದೇ ಪ್ರಾಣಿ ಆಗಲಿ ಅದಕ್ಕೆ ವಾತಾವರಣದ ವೈಪರೀತ್ಯದಿಂದ ಬಹಳ ಒತ್ತಡ ಆಯಿತು ಅಂದ್ರೆ ಅಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈಗ ಹೆಂಗೆ ರೋಗನ ಈಗ ನಾವು ಜಾಸ್ತಿ ಐರನ್ ಆಗಿ ಸುಸ್ತಾಗಿ ಜಾಸ್ತಿ ಟ್ರಾವೆಲ್ ಮಾಡಿದಾಗ ಹೆಂಗೆ ಐರನ್ ಆಗಿ ನೆಗಡಿ ಅವೆಲ್ಲ ಬರ್ತವೆ, ಮೀನ್ಸ್ ನೀರಿನಲ್ಲಿ ತೋರಿಸಿಕೊಂಡಾಗ, ಹಂಗೆ ನೀರಿನಲ್ಲಿ ಜಾಸ್ತಿ ಕುರಿಗಳು ತೋರಿಸಿಕೊಂಡಾಗ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಹಲವಾರು ರೋಗ ಈ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ನಮ್ಮ ಶ್ವಾಸಕೋಶದಲ್ಲಿ ಈ ಪ್ರಾಣಿಗಳ ಶ್ವಾಸಕೋಶದಲ್ಲಿ ವಿಶೇಷವಾಗಿ ಕುರಿಗಳಲ್ಲಿನೂ ಆಯ್ತು ದನ ಮತ್ತು ಎಮ್ಮೆಗಳಲ್ಲಿ ಶ್ವಾಸನಾಳದಲ್ಲಿ ಪಾಶ್ಚುರಲ್ಲ ಮಲ್ಟೋಸಿಡಾ ಎಂಬ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದು ಬ್ಯಾಕ್ಟೀರಿಯಾ ಅಂದ್ರೆ ಸೂಕ್ಷ್ಮಾಣು ಜೀವಿ ಅಂತ ಹೇಳ್ತೀವಲ್ಲ, ಆ ಬ್ಯಾಕ್ಟೀರಿಯಾ ಯಾವಾಗ ನಮ್ಮ ಪ್ರಾಣಿಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅದರ ಒಂದು ಅಪರ್ ಹ್ಯಾಂಡ್ ತಗೊಂತ ಅಂದ್ರೆ ಅದು ತನ್ನ ಪ್ರಭಾವ ಜಾಸ್ತಿ ತೋರಿಸ್ಕೊಂಡು ಅಂದ್ರೆ ಅವುಗಳ ಮಲ್ಟಿಪ್ಲಿಕೇಶನ್ ವೃದ್ಧಿ ಜಾಸ್ತಿ ಆಗಿ ಅಲ್ಲಿ ನಮಗೆ ಹೇಳ್ತಾ ಇದ್ದೆ ಧಮ್ಮಿ ರೋಗ ಅಂತ ಕುರಿಗಳಲ್ಲಿ ಹೇಳ್ತೀವಿ. ಅದಕ್ಕೆ ಸೈಂಟಿಫಿಕಲಿ ಗಂಟಲು ಬೇನೆ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಹಿಮೋರೇಜಿಕ್ ಸೆಪ್ಟಿಸಿಮಿ ಅಂತ ಹೇಳ್ತೀವಿ. ಈ ರೋಗ ಕೂಡ ಉಲ್ಬಣಗೊಳ್ತಕ್ಕಂಥ ಸಂದರ್ಭ ಇರುತ್ತೆ. ಅಂದ್ರೆ ಒಟ್ಟಾರೆ ಕುರಿಗಳಿಗೆ ಸ್ವಲ್ಪ ಮಳೆಯಿಂದ ರಕ್ಷಣೆ ಒದಗಿಸಬೇಕು. ರಾತ್ರಿ ತಂಗಿದಾಗ ಅವಕ್ಕೆ ಒಂದು ವ್ಯವಸ್ಥೆ ಚಾಟ್ ಇರಬೇಕು, ಮಳೆ ಗಾಳಿ ಬರಲಾರ್ದಂಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ದಿನನಿತ್ಯ ಅಡ್ಡಾಡುವಾಗ ಏನೋ ಹೆಚ್ಚು ಕಡಿಮೆ ಆದ್ರೆ ನಡೀತದ, ಆದ್ರೆ ರಾತ್ರಿ ಮಾತ್ರ ಅವಕ್ಕೆ ಒಂದು ಸ್ವಲ್ಪ ವಸತಿ ಸೌಕರ್ಯ ಇದ್ರೆ ಬಹಳ ಒಳ್ಳೇದಂತಕ್ಕಂಥ ವಿಚಾರ. ಇನ್ನ ಮುಖ್ಯವಾಗಿ ಹೈನು ರಾಸುಗಳಿಗೆ ಬಂದಾಗ ಎಮ್ಮೆ ಇರಬಹುದು, ಆಕಳುಗಳಿರ್ಬೋದು, ಏನು ಒಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇರ್ತವೆ ಮಳೆಗಾಲದಲ್ಲಿ, ಮತ್ತು ಯಾವ ರೀತಿ ಕಾಳಜಿ ತಗೋಬೇಕಂತಿಲ್ಲ? ಈ ಹೈನು ರಾಸುಗಳಿಗೆ ಬಂದಾಗ ನಾನು ಹೇಳ್ತಾ ಇದ್ನಲ್ಲ, ಮುಖ್ಯವಾಗಿ ಇಲ್ಲಿನೂ ಕೂಡ ಸ್ವಚ್ಛತೆ ಬಹಳ ಮುಖ್ಯ. ವಿಶೇಷವಾಗಿ ಮಳೆಗಾಲದಲ್ಲಿ ಕೆಸರಾಗೋದು, ರಾಡಿ ಆಗೋದು, ಆ ಒಂದು ನೆಲ ಯಾವಾಗ್ಲೂ ಬೆಟ್ಟ ಅಂದ್ರೆ ಹಸಿ ಹಸಿಯಾಗಿ ತೇವಾಂಶ ಜಾಸ್ತಿ ಇರುತ್ತೆ. ಇದರಿಂದಾಗಿ ಒಂದು ಆ ಕೊಟ್ಟಿಗೆ ನೆಲ ತೇವಾಂಶ ಜಾಸ್ತಿ ಆಗಿ ಕೆಸರು ಕೆಸರು ಆದ್ರೆ ಅಲ್ಲಿ ಬೇರೆ ನಾನಾ ರೋಗಗಳು ಬರಲಿಕ್ಕೆ ಕಾರಣ ಆಗ್ತದೆ. ಅದರಲ್ಲಿ ಒಂದು ಮುಖ್ಯ ರೋಗ ಅಂದ್ರೆ ಕೆಚ್ಚಲು ಬಾವು. ಈ ವಿಶೇಷವಾಗಿ ಮಿಶ್ರ ತಳಿಗಳು ಅಥವಾ ಇವನ್ ನಮ್ಮ ದೇಶೀಯ ತಳಿಗಳಲ್ಲಿನೂ ಬರುತ್ತೆ, ಬಟ್ ಕಡಿಮೆ ಪ್ರಮಾಣ. ಇವನ್ ಎಮ್ಮೆಗಳಲ್ಲೂ ಕಡಿಮೆ ಪ್ರಮಾಣ. ಅಂದ್ರೆ ಕೊಟ್ಟಿಗೆ ಸಾಕಷ್ಟು ತೇವಾಂಶ ಇತ್ತಂದ್ರೆ ಅದು ಬರುವ ಸಾಧ್ಯತೆ ಜಾಸ್ತಿ ಅಂತ ಬರೋದು ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಅಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ರೋಗಾಣುಗಳಿಗೆ ಈ ಒಂದು ವಾತಾವರಣ ವಿಶೇಷವಾಗಿ ಜಾಸ್ತಿ ತೇವಾಂಶ ಮತ್ತೆ ನೀರಿನ ಪ್ರಮಾಣ ಜಾಸ್ತಿ ನೆಲದ ಮೇಲೆ ಇದ್ದಾಗ ಅದು ಒಂದು ಅನುಕೂಲಕರ ವಾತಾವರಣ. ಈಗ ಕೆಲವೊಮ್ಮೆ ನೋಡಿದ್ವಿ ನಾವೆಲ್ಲ ಶೆಡ್ಗಳನ್ನ ಮಾಡಿರ್ತಾರೆ, ದನದ ಶೆಡ್ಗಳನ್ನ, ಅಲ್ಲೆಲ್ಲ ನೀರು ಹಂಗ ತಟ ಮಳೆಗಾಲದಲ್ಲಿ ಬೀಳ್ತಾ ಇರತ್ತೆ, ಹಂಗೆ ನಿಂತಿರ್ತಾವ ದನಗಳು, ಹಂಗೆ ತುಳಿತಿರ್ತವೆ, ಸಾಕಷ್ಟು ಕೆಸರು ಕೆಸರೆಲ್ಲ ಆಗಿರ್ತದೆ, ಅದರಲ್ಲೇ ಮಲಗ್ತವೆ, ಅದರಲ್ಲೇ ಉಳ್ಳಾಡ್ತವೆ, ಅದರಲ್ಲೇ ಹೇಳ್ತವೆ, ಆತರ ವ್ಯವಸ್ಥೆಗಳಿದ್ರೆ ಕಷ್ಟ. ಅದರಿಂದ ಅಂತ ಸಂದರ್ಭದಲ್ಲಿ ರೋಗ ಬೇರೆ ರೋಗಗಳ ಜೊತೆಗೆ ಕೆಚ್ಚಲು ಭಾವನೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಆದಷ್ಟು ಚಾವಣಿ ಸೋರ್ಲಾರ್ದಂಗೆ ಮತ್ತೆ ಕೆಳಗಡೆ ನೆಲ ಸ್ಲೋಪ್ ಆಗಿ ಇಳಿಜಾರಾಗಿರ್ಬೇಕು, ನೀರ್ ನಿಂದ್ರು ಬಸದು ಹೋಗಿರ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮಗೆ ರಬ್ಬರ್ ಮ್ಯಾಟ್ ಅಂತ ಬರುತ್ತೆ, ನೆಲ ಹಾಸುಗಳು ಎಮ್ಮೆಗಳಲ್ಲಿ ಆಕಳಗಳಲ್ಲಿ ನೆಲ ಹಾಸುಗಳ, ನಾವು ಅದನ್ನ ಕ್ಲೀನ್ ಮಾಡ್ಲಿಕ್ಕೂ ಅನುಕೂಲ ಇದೆ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವನ್ ನಮ್ಮದು ಸ್ವಲ್ಪ ರಫ್ ಸರ್ಫೇಸ್ ಇರೋದಿಲ್ಲ, ಹಿಂಗಾಗಿ ಕೆಚ್ಚಲಕ್ಕೆ ಜಾಸ್ತಿ ಗಾಯಗಳು ಆಗೋದು ಇಂಥವನ್ನೆಲ್ಲ ತಪ್ಪಿಸ್ಬೋದು. ಸೊ ಈ ಇದನ್ನ ನಾವು ಈ ಐನೂರು ಹಾಸುಗಳಲ್ಲಿ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡ್ಕೋಬೇಕು. ಇದು ಇನ್ನ ರೋಗಗಳಿಗೆ ಬಂದ್ರೆ ನಾವು ಹೈನೂರು ಹಾಸುಗಳಲ್ಲಿ ಇಲ್ಲಿನೂ ಕೂಡ ಗಂಟಲು ಬೇನೆ, ನಾನೇನು ಕುರಿ ಮತ್ತು ಮೇಕೆಗಳಲ್ಲಿ ಹೇಳ್ತಾ ಇದ್ದೆ ಅದೇ ಗಂಟಲು ಬೇನೆ, ಪಾಶ್ಚುರೆಲ್ಲ ಮಲ್ಟೋಸಿಡಾ ಎಂಬ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳಲ್ಲಿ ಅನ್ನ ಶ್ವಾಸಕೋಶ ನಾಳದಲ್ಲಿ ಇರುತ್ತೆ. ಬಟ್ ಯಾವಾಗ ವಾತಾವರಣದ ವೈಪರೀತ್ಯ ಜಾಸ್ತಿ ಮಳೆ ಚಳಿ ಇಂಥವೆಲ್ಲ ಬಂದಾಗ ಅವುಗಳ ಸಂಖ್ಯೆ ಜಾಸ್ತಿ ಆಗಿ ಅದು ಗಂಟಲು ಬೇನೆ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಗಂಟ್ಲ ಬಾವು ಬರುತ್ತೆ, ಬಾಯಲ್ಲಿ ಜೊಲ್ಲು ಸೋರ್ತಾ ಇರ್ತದೆ, ನಾಲ್ಗೆ ಹೊರಗೆ ಚಾಚಿರ್ತವೆ, ಉಸಿರಾಟದ ತೊಂದರೆ ಆಗುತ್ತೆ, ನಾವು ಒಂದ್ ವೇಳೆ ಚಿಕಿತ್ಸೆ ಕೊಡಿಸ್ಲಿಲ್ಲ ಅಂದ್ರೆ ಅವು ಸಾಯ್ತಾವೆ. ಸೊ ಇದು ಮುಖ್ಯವಾಗಿ ಎಮ್ಮೆಗಳಲ್ಲಿ ಜಾಸ್ತಿ, ಹಸುಗಳಲ್ಲಿನೂ ಬರುತ್ತೆ ಸ್ವಲ್ಪ ಪ್ರಮಾಣ, ಎಮ್ಮೆಗಳಲ್ಲಿ ಜಾಸ್ತಿ ಈ ಒಂದು ಇದರಲ್ಲಿ. ಈ ಸಾವಿನ ಪ್ರಮಾಣ ನಾವು ಒಂದ್ ವೇಳೆ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಒಂದ್ 8 ತಾಸಲ್ಲಿ ಅವು ಉಸಿರಾಟಕ್ಕೆ ತೊಂದರೆ ಸಮಸ್ಯೆ ಆಗಿ ಸಾಯ್ತಾವೆ. ಈಗ ಇಲ್ಲಿ ಮುಖ್ಯವಾಗಿ ಹೈನೂರು ಹಸುಗಳಲ್ಲಿ ಕರುಗಳು ಇಳಿದಿರ್ತವೆ, ಇಳಿದಂತ ದನಗಳಲ್ಲಿ ವಿಶೇಷವಾಗಿ ಕಾಳಜಿ ಮಾಡಬೇಕಾಗತ್ತೆ, ಆಗ ಇಳಿದಿರ್ತವೆ, ಆಮೇಲೆ ಇನ್ನೇನು ಇಳಿಲಿಕ್ಕೆ ಬಂದಿರ್ತವೆ ಕೆಲವೊಂದಿಷ್ಟು, ಅಂತ ಸಂದರ್ಭದಲ್ಲಿ ಯಾವ ರೀತಿ ನಿಗಾ ವಹಿಸಬೇಕಂತಿರ್ತಾವೆ? ಸೊ ಮುಖ್ಯವಾಗಿ ಕರುಗಳು ಈಗ ಹುಟ್ಟಿದಂತ ಕರುಗಳಿಗೆ ವಾತಾವರಣದ ಬದಲಾವಣೆ ವೈಪರೀತ್ಯ ಚಳಿ ಆಗ್ಲಿ ಮಳೆ ಆಗ್ಲಿ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಅವಕ್ಕೆ ಸ್ವಲ್ಪ ಬೆಚ್ಚನೆಯ ವಾತಾವರಣ ಒಂದು ಇದರಲ್ಲಿ ಕೊಟ್ಟಿಗೆಯಲ್ಲಿ ಪ್ರವಾಹ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಇವನ್ ಗರ್ಭದ ಇನ್ನೇನು ಈಲಿಕ್ಕೆ ಸನೀಪ ಮಾಡಿರ್ತದೆ ಅಂತ ದನಗಳನ್ನು ನಾವು ವಿಶೇಷವಾಗಿ ಒಂದು ಯಾವ ರೀತಿ ನೆಲದ ಮೇಲೆ ಏನಾದರೂ ಭತ್ತದ ಹುಲ್ಲು ಅದನ್ನೆಲ್ಲ ಹಾಕಿ ಕಾಲ್ ಜಾರಲಾರ್ದಂಗೆ ವ್ಯವಸ್ಥೆ ಮಾಡಬೇಕು. ವಿಶೇಷವಾಗಿ ಮಳೆಗಾಲದಲ್ಲಿ ಕೆಸರು ಅದೆಲ್ಲ ಆಗ್ಬಿಟ್ರೆ ಕಾಲ್ ಜಾರಿ ಬೀಳ್ತಿರ್ತವೆ, ಅಥವಾ ಕರು ಹಾಕೋ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ಬೋದು. ಅದ್ರಗೋಸ್ಕರ ಅಲ್ಲಿ ನಾವೆಲ್ಲ ವ್ಯವಸ್ಥೆಯನ್ನು ಕೆಳಗಡೆ ಇದನ್ನ ಹಾಕಿ ಭತ್ತದ ಹುಲ್ಲನ್ನು ಹಾಕಿ ಒಣ ನೆಲ ಇರೋಂಗೆ ನೋಡಿಕೊಂಡು ಆ ಕರ ಹುಟ್ಟಿದ ನಂತರ ಅದಕ್ಕೆ ಬೆಚ್ಚನೆಯ ಒಂದು ವಾತಾವರಣ ಕಲ್ಪಿಸೋದು ಇವನ್ನೆಲ್ಲ ಬಹಳ ಮಾಡೋದು ಬಹಳ ಮುಖ್ಯ. ವಿಶೇಷವಾಗಿ ಈ ಒಂದು ಕುರಿಗಳಿಗೆ ಬಂದಾಗ ಕುರಿಗಳಲ್ಲಿ ಸಾಕಷ್ಟು ಮಳೆಯಿಂದ ಹಾನಿ ಆಗ್ತಿರ್ತವೆ, ಜೊತೆಗೆ ಇಲ್ಲಿ ಕೆಲವೊಂದು ಕಡೆ ಉಣ್ಣಿಯನ್ನು ಕಟ್ ಮಾಡ್ತಿರ್ತಾರೆ, ಯಾವ ಸಹ ಒಂದು ಸೀಸನ್ ಅಲ್ಲಿ ಉಣ್ಣಿ ಕುರಿಗಳಲ್ಲಿ ಕಟ್ ಮಾಡೋದು ಒಳ್ಳೇದಂತ ಹೇಳ್ತಾ ಇರ್ತಾವೆ? ಇದು ಬಹಳ ಮುಖ್ಯವಾದ ವಿಷಯ. ಈ ಒಂದು ಮಳೆಗಾಲದ ರೋಗದಲ್ಲಿ ನಾನು ಹೇಳ್ತಕ್ಕಂತ ರೋಗದಲ್ಲಿ ನೀಲಿ ನಾಲಿಗೆ ರೋಗ ಅಂತ ಬರುತ್ತೆ. ಇದು ಸಾಮಾನ್ಯವಾಗಿ ಕುರುಡು ನೊಣ ಎಂಬ ಒಂದು ಇದರಿಂದ ಹಬ್ಬುತ್ತೆ. ಈ ಮಳೆಗಾಲದಲ್ಲಿ ಎಲ್ಲಿ ನೀರು ನಿಂತು ತೇವಾಂಶ ಇರುತ್ತೆ ಆ ಒಂದು ಇವುಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇದಕ್ಕೆ ಬಂದು ಕಚ್ಚುತ್ತದೆ ಯಾವುದು ಕುರಿಗಳಿಗೆ, ನೀವು ಉಣ್ಣೆ ಕಟ್ ಮಾಡಿದ್ರೆ ಕಚ್ಚಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಉಣ್ಣೆಯನ್ನು ನಾವು ಕತ್ತರಿಸಬಾರ್ದು, ಬೇಸಿಗೆಯಲ್ಲಿ ಕತ್ತರಿಸಿದ್ರೆ ನಡೆಯುತ್ತೆ. ಈ ಮಳೆಗಾಲದಲ್ಲಿ ಈ ಉಣ್ಣೆ ಇಲ್ಲ ಅಂದ್ರೆ ಆ ನೊಣದ ಸಂಖ್ಯೆ ಕಚ್ಚೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಕುರಿ ಸಾಕಾಣಿಕೆದಾರರು ಏನ್ ಹೇಳ್ತಾರೆ, ಇಲ್ಲ ಸರ್ ಮಳೆಗಾಲದಲ್ಲಿ ಉಣ್ಣೆ ನಾವು ಕಟ್ ಮಾಡ್ಲಿಕ್ಕಂದ್ರೆ ಕುರಿ ಎಲ್ಲ ತಂಪಾಗಿ ತೊಯ್ಸ್ಕೊಂಡು ಅದು ತಂಪ ಇಡ್ಕೊಂಡ್ಬಿಡುತ್ತದೆ ಉಣ್ಣೆ, ನೀರು ಬಸಿದಿಲ್ಲ ಅದಕ್ಕೆ ಕಟ್ ಮಾಡಬೇಕು. ಅದೇ ಬೇಸಿಗೆಯಲ್ಲಿ ನಾವು ಕಟ್ ಮಾಡಿರ್ಬೇಕು ಅಂದ್ರೆ ಈ ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಆದ್ರೂ ಇರುತ್ತೆ, ಬಟ್ ಮಳೆಗಾಲದಲ್ಲೇ ಕಟ್ ಮಾಡೋ ಬದಲಾಗಿ ಬೇಸಿಗೆಯಲ್ಲಿ ಕಟ್ ಮಾಡಿದ್ರೆ ಅದು ಆ ಸಂದರ್ಭದಲ್ಲಿ ಸ್ವಲ್ಪ ಉಣ್ಣೆಗಳಾದ್ರೂ ಬೆಳವಣಿಗೆ ಆಗಿರುತ್ತೆ. ವಿಶೇಷವಾಗಿ ನಾನು ಹೇಳೋದು ಇಷ್ಟೇ, ಮಳೆಗಾಲದಲ್ಲೇ ಕಟ್ ಮಾಡೋದು ಬೇಡ, ಬೇಸಿಗೆಯಲ್ಲಿ ಕಟ್ ಮಾಡಿ ಅಂದ್ರೆ ಈ ಸಂದರ್ಭದಲ್ಲಿ ಈ ಒಂದು ಕೆಲವು ವಿಶೇಷವಾಗಿ ಈ ರೋಗ ತಡೆಗಟ್ಟಲಿಕ್ಕೆ ಇದು ಒಂದು ಕಾರಣ ಅಂದ್ರೆ ಉಣ್ಣೆ ಜಾಸ್ತಿ ಕಟ್ ಮಾಡಬಾರ್ದು. ಬಟ್ ಇನ್ನೊಂದ್ ಏನಂದ್ರೆ ಕೊಟ್ಟಿಗೆ ಸುತ್ತಮುತ್ತ ಜಾಸ್ತಿ ನೀರು ನಿಂತಿರಬಾರ್ದು, ಅದರಿಂದನೂ ಈ ಇವುಗಳ ಸಂಖ್ಯೆ ಜಾಸ್ತಿ ಆಗಿ ಈ ನೀಲಿ ನಾಲಿಗೆ ರೋಗ, ನೀಲಿ ನಾಲಿಗೆ ರೋಗ ಅಂದ್ರೆ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿದೆ, ರೈತರಿಗೆ ನಾಲಿಗೆ ಬಾಯ್ತದೆ, ಸೊಂಡಿ ಬಾಯ್ತದೆ, ಇವನ್ ಮೂಗ್ನಾಗ ನೀರು ಸಿಮಿಲರ್ ಟೈಪ್ ಬರ್ತದೆ, ಅಥವಾ ಕಾಲು ಕುಂಟು ಬೀಳುತ್ತದೆ, ಇವೆಲ್ಲ ಲಕ್ಷಣಗಳಿರುತ್ತೆ. ಕ್ಯುಲಿಕಾಯ್ಡ್ಸ್ ಎಂಬ ಒಂದು ನೋಣದಿಂದ ಇದು ಹಬ್ಬುತ್ತದೆ. ಇದನ್ನ ನಾವು ತಡೆಗಟ್ಟಬೇಕಾದ್ರೆ ಇವನ್ನೆಲ್ಲ ಸ್ವಚ್ಛತೆ ಸುತ್ತ ಕೊಟ್ಟಿಗೆ ಸ್ವಚ್ಛತೆ ಇದನ್ನ ಮಾಡ್ಕೋಬೇಕಾಗುತ್ತೆ. ಇದು ಬಹಳ ಮುಖ್ಯ. ಈಗ ಕುರಿಗಳಲ್ಲಿ ಏನಾಗುತ್ತೆ, ಬಹಳಷ್ಟು ನೋಡ್ತಿರ್ತೀವಿ ಕುರಿಗಳು ಆಕ್ಚುಲಿ ಮೂತ್ರ ವಿಸರ್ಜನೆ ಮಾಡೋದಿರ್ಬೋದು, ಮಲ ವಿಸರ್ಜನೆ ಎಲ್ಲ ಹಿಕ್ಕಿಗಳನ್ನ ಹಾಕ್ತಾರಲ್ಲ ಕುರಿಗಳು. ಆದ್ರೆ ಕೆಲವೊಂದ್ ಟೈಮ್ ಏನಾಗುತ್ತೆ, ಮಳೆಗಾಲದಲ್ಲಿ ನೋಡ್ತಾ ಇರ್ತೀವಿ ಅವೆಲ್ಲ ಉಚ್ಚಗಳಿಗೆ ಚಾಲು ಆಗ್ತವೆ, ಗಟ್ಟಿ ಗಟ್ಟಿ ಗಟ್ಟಿ ಹಾಗೆ ನೀರ್ ನಂಗೆ ಎಮ್ಮೆಗಳು. ಇದು ಹೇಗೆ ಇಲ್ಲಿ ಯಾವ ರೀತಿ ಕಾಳಜಿ ತಗೋಬೇಕಾಗಿದೆ ಮಳೆಗಾಲದಲ್ಲಿ ವಿಶೇಷವಾಗಿ ಆಗ್ತಾ ಇರುತ್ತೆ? ಮುಖ್ಯವಾಗಿ ಕರೆಕ್ಟ್ ಸರ್, ಒಂದು ಮುಖ್ಯ ಕಾರಣ ಅಂದ್ರೆ ಜಂತು ಹುಳುವಿನ ಬಾಧೆ. ಈ ಜಂತು ಹುಳುಗಳ ಬಾಧೆ ಯಾವಾಗ್ಲೂ ಇರುತ್ತೆ, ಬಟ್ ವಿಶೇಷವಾಗಿ ಸ್ವಲ್ಪ ಜಾಸ್ತಿ ಈ ಮಳೆಗಾಲದಲ್ಲಿ ಜಂತು ಹುಳುವಿನ ಬಾಧೆ. ಸೊ ನಾವು ಅದಕ್ಕೋಸ್ಕರ ಹೊಟ್ಟೆಯಲ್ಲಿ ಜಂತು ಹುಳುಗಳಿದ್ರೆ ಭೇದಿ ಆಗೋದು, ಒಂಥರ ರಕ್ತ ಮಿಶ್ರಿತ ಭೇದಿ ಇರ್ಬೋದು, ವಾಸನೆ ಭೇದಿ ಇರ್ಬೋದು, ಇವನು ಕೂಡ ಬರುತ್ತೆ. ಇದನ್ನ ತಡೆಗಟ್ಟಲಿಕ್ಕೆ ನಾನು ಆಲ್ರೆಡಿ ಪ್ರತಿ 4 ತಿಂಗಳಿಗೆ ಒಂದ್ಸರಿ ಕುರಿಗಳಿಗೆ, ದೊಡ್ಡ ಕುರಿಗಳಲ್ಲಿ ಅಂದ್ರೆ ವರ್ಷದಲ್ಲಿ 3 ಬಾರಿ, ಮತ್ತೆ ಸಣ್ಣ ಕುರಿಗಳಲ್ಲಿ ಹುಟ್ಟಿದ ಮರಿಗಳಲ್ಲಿ 15 ದಿವಸಕ್ಕೆ ಮೊದಲನೇ ಜಂತು ಹುಳುವಿನ ಔಷಧ ಇದೆ, ಆಮೇಲೆ ಮತ್ತೆ 21 ದಿವಸಕ್ಕೆ ರಿಪೀಟ್ ಮಾಡಿ ಮತ್ತೊಂದು ಜಂತು ಹುಳುವಿನ ಔಷಧ ಇದೆ. ಅದನ್ನ ಪ್ರತಿ 2 ತಿಂಗಳಿಗೆ ಒಂದ್ಸರಿ 6 ತಿಂಗಳ ಮರಿಗಳಿಗೆ 6 ತಿಂಗಳ ವಯಸ್ಸಿನವರೆಗೆ ಜಂತುನಾಶಕ ಔಷಧಗಳು ಪಶು ವೈದ್ಯರ ಸಲಹೆ ಮೇರೆಗೆ ಬೇರೆ ಬೇರೆ ಜಂತುನಾಶಕ ಔಷಧಗಳು ಬರ್ತವೆ, ಅದು ಹಾಕಿಸ್ತಾನೆ ಇರಬೇಕು. ಇನ್ನ ಒಂದು, ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ನೀರು ಎಲ್ಲ ಕಡೆ ನಿಂತಿರ್ತಾವ. ಈಗ ರೈತರು ನಾವು ಬಸಿರೋಗ ಅಂತ ಹೇಳ್ತಾರೆ ಕುರಿಗಾರರು, ಅದೇನಪ್ಪಾ ಅಂದ್ರೆ ಎಲ್ಲಾ ನೀರು ನಿಂತಂದ್ಲೆ ಮೇಯ್ಸಕ್ಕೆ ಹೋಗ್ತಿರ್ತಾರೆ ಕೆರೆಗಳಲ್ಲಿ ಅಥವಾ ನೀರ್ ನಿಂತ ಪ್ರದೇಶಗಳಲ್ಲಿ ಹೋದಾಗ ಬಸವನ ಹುಳು, ಈ ಬಸವನ ಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ. ಸೊ ಅಂತವನ್ನ ನಾವು ಅವು ಕುರಿಗಳು ಮೇವಿನ ಜೊತೆಗೆ ತಿಂದಾಗ ಲಿವರ್ ಫ್ಲೂಕ್ಸ್ ಅಂತ ಬರುತ್ತೆ, ಅಲ್ಲಿ ಅವುಗಳ ಸಂಖ್ಯೆ ಆ ಒಂದು ಜಂತು ಹುಳುವಿನ ಬಾಧೆ ಇದು ಬಸವನ ಹುಳ ಮೂಲಕ ಹಬ್ಬುತ್ತದೆ, ಇಂಟರ್ಮೀಡಿಯೇಟರಿ ಹೋಸ್ಟ್ ಅದು. ಸೊ ಅದ್ರ ಮೂಲಕ ಹಬ್ಬೋದ್ರಿಂದ ಅದು ಲಿವರಿಗೆ ಎಫೆಕ್ಟ್ ಮಾಡಿ, ಲಿವರಿಗೆ ಎಫೆಕ್ಟ್ ಯಾವಾಗ ಮಾಡುತ್ತೆ ಅಲ್ಲಿ ಹೈಪೋಪ್ರೋಟಿನಿಮಿಯಾ ಅಂದ್ರೆ ಗದ್ದದ ಬಳಿ ಬಾವು ಬರುತ್ತೆ, ನೀರು ತುಂಬಿಕೊಂಡಂಗೆ ಹಿಂಗೆ ಹಿಂಗೆ ಅಳ್ಳಾಡ್ತಿರ್ತದೆ ಗದ್ದ. ಅದು ವಿಶೇಷವಾಗಿ ರೈತರು ನೋಡಿದ್ರೆ ಬೆಳಗ್ಗೆ ಮುಂಜಾನೆ ಜಾಸ್ತಿ ಗದ್ದ ಬಾತಿರ್ತದೆ, ಮಧ್ಯಾಹ್ನ ಆದಂಗೆಲ್ಲ ಬಾವು ಕಡಿಮೆ ಹಾಕೊಂತ ಹೋಗ್ತದೆ. ಇದು ಬಸಿರೋಗ ಅಂತ ರೈತರು ಹೇಳ್ತಾರೆ, ಇದು ಲಿವರ್ ಫ್ಲೂಕ್ ಇನ್ಫೆಸ್ಟೇಷನ್. ಇದಕ್ಕೆ ವಿಶೇಷವಾಗಿ ಜಂತುನಾಶಕ ಔಷಧಗಳು ಆಕ್ಸಿಕ್ಲೋಜನೈಡ್ ಅಥವಾ ಬೇರೆ ಬೇರೆ ಔಷಧಗಳು ಬಂದಿವೆ ಅಂತ ವಿಶೇಷ ರೈತರ ಒಂದು ಪಶುವೈದ್ಯರ ಸಲಹೆ ಮೇರೆಗೆ ಇದನ್ನ ಈ ಔಷಧನ ಹಾಕ್ಬೇಕು. ಆದಷ್ಟು ಜೋಗ ಪ್ರದೇಶದಲ್ಲಿ ಮೇಯಿಸೋದನ್ನ ತಪ್ಪಿಸ್ಬೇಕು, ಇಲ್ಲ ಹಬ್ಬುತ್ತದೆ ಇದು ರೋಗ ಪ್ರತಿ ಒಂದು ಕುರಿಯಿಂದ. ಯಾಕಂದ್ರೆ ಕುರಿಗಳು ಒಂದು ಇಕ್ಕಿ ಹಾಕಿರ್ತದೆ, ಅದೇ ಇನ್ನೊಂದು ಕುರಿ ಅಲ್ಲೇ ಹೋಗಿ ಮೇಯ್ತದೆ, ಒಂದು ಕುರಿ ಇನ್ಫೆಸ್ಟ್ ಆಗಿತ್ತಂದ್ರೆ ಅದು ಎಲ್ಲಕ್ಕೂ ಸ್ಪ್ರೆಡ್ ಆಗುತ್ತೆ. ಇವು ಸ್ವಚ್ಛತೆ ಮತ್ತೆ ಜೋಗ ಪ್ರದೇಶ ನೀರು ನಿಂತ ಪ್ರದೇಶದಲ್ಲಿ ಮೇಯಿಸೋದು ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ನಾವು. ಈಗ ಮಳೆಗಾಲದಲ್ಲಿ ಜಾನುವಾರುಗಳಿಗಿರ್ಬೋದು ಕುರಿಗಳಿರ್ಬೋದು, ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಜೂನ್ ದಿಂದ ಪ್ರಾರಂಭ ಆಗುತ್ತೆ ಮಳೆ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಮಳೆ ಇರ್ತವೆ, ಅಕ್ಟೋಬರ್ ನಲ್ಲಿ ಮಳೆ ಇರ್ತವೆ, ಈ ಒಂದು 5-6 ತಿಂಗಳು. ಇಲ್ಲಿ ಏನು ಒಂದು ಲಸಿಕೆಗಳು ಬರ್ತಾವ ಜಾನುವಾರುಗಳಿಗೆ, ಯಾವ ಮಳೆಗಾಲದಲ್ಲಿ ವಿಶೇಷವಾಗಿ ಹಾಕ್ಸುವಂತ ಲಸಿಕೆಗಳು? ನಾವು ಮೊಟ್ಟ ಮೊದಲನೇದಾಗಿ ನಾನು ಹೇಳಿದೆ ಮುಂಗಾರು ಈ ಮಳೆ ಬರೋಕ್ಕಿಂತ ಮುಂಚೆನೆ ಹಾಕ್ಸೋದು ಒಂದು ಲಸಿಕೆ ಯಾವ್ದಪ್ಪ ಅಂದ್ರೆ ಎಂಟ್ರೋಟಾಕ್ಸಿಮಿಯಾ, ಇಟಿ ಲಸಿಕೆ ಕುರಿಗಳಿಗೆ, ಅರ್ಶಿಣ ರೋಗ ಅಂತ ಹೇಳ್ತಾರೆ ನಮ್ಮ ಹಳ್ಳಿಗಳಲ್ಲಿ ಭಾಷೆಯಲ್ಲಿ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಎಂಟ್ರೋಟಾಕ್ಸಿಮಿಯಾ ಎಂಟ್ರೋಟಾಕ್ಸಿಮಿಯಾ. ಇದು ಕ್ಲಾಸ್ಟ್ರಿಡಿಯಂ ಪರ್ಫ್ರಿಂಜಮ್ ಸಂಭವ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಏನಪ್ಪ ಅಂತಂದ್ರೆ ಯಾವಾಗ ಈ ಮಳೆ ಚೆನ್ನಾಗಿ ಬಂದು ಎಲ್ಲ ಕಡೆ ಹಸಿರು ಬಿದ್ದಿರ್ತದೆ, ಈ ಹಸಿರು ಜಾಸ್ತಿ ಇರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಕುರಿ ಅಥವಾ ಮೇಕೆ ಚೆನ್ನಾಗಿ ಹಸಿರು ಮೇವನ್ನ ಮೇದಾಗ ಅಲ್ಲಿ ಏನಾಗುತ್ತೆ, ಆ ಒಂದು ಅನನಾಳದಲ್ಲಿ ಈ ಬ್ಯಾಕ್ಟೀರಿಯಾ ನಾರ್ಮಲ್ ಕಮೆನ್ಸೆಲಾರಿ ಅಂದ್ರೆ ಸಾಧಾರಣವಾಗಿ ಇರುತ್ತೆ, ಯಾವಾಗ ಒಳ್ಳೆ ಮೇವು ಸಿಗುತ್ತೆ ಅವುಗಳ ಸಂಖ್ಯೆ ಜಾಸ್ತಿ ಆಗಿ ಅವು ಒಂದು ವಿಷ ಪದಾರ್ಥ ಉತ್ಪಾದನೆ ಮಾಡಿ ಸಡನ್ ಆಗಿ ವಿತ್ತಿನ 5 ನಿಮಿಷದಲ್ಲಿ ಉರಿ ಸಾಯ್ತವೆ. ಅರ್ಶಿನ್ ರೋಗ ಅಥವಾ ಪಾಟಿ ರೋಗ ಅಂತಾರೆ ಹಳ್ಳಿಗಳ ಭಾಷೆಯಲ್ಲಿ, ಎಂಟ್ರೋಟಾಕ್ಸಿಮಿ ಅಥವಾ ಇಟಿ ಅಂತಾರೆ, ಇವೆಲ್ಲ ಈ ರೋಗದಿಂದ ಬರ್ತಕ್ಕಂಥದ್ದು. ಇಟಿ ಲಸಿಕೆ ಮೊಟ್ಟ ಮೊದಲನೇದಾಗಿ ಹಾಕ್ಸ್ಬೇಕು. ಇದು ಹಸಿರು ಮೇವು ಅಂದ್ರೆ ಮಳೆಗಾಲಕ್ಕೆ ಯಾವಾಗ್ಲೂ ನಮ್ಮ ರೈತರು, ಇದು ಒಂದು ಯಾವುದೇ ಲಸಿಕೆ ಕೆಲಸ ಮಾಡ್ಲಿಕ್ಕೆ 3 ವಾರ ಬೇಕು, 3 ವಾರಗಳ ಮಿನಿಮಮ್ ಟೈಮ್ ಬೇಕಾಗುತ್ತೆ. ನಾವು ಮುಂಜಾಗ್ರತೆ ಕ್ರಮವಾಗಿ ಹಾಕ್ಸ್ತಕ್ಕಂಥ ಲಸಿಕೆಯನ್ನು 3 ವಾರ ಮಳೆಗಾಲ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಹಾಕ್ಸ್ಬೇಕು. ಒಂದೇದ್ದು ಇನ್ನೊಂದು ನಾನು ಹೇಳ್ತಾ ಇದ್ದೆ, ಗಂಟಲು ಬೇನೆ ರೋಗ ಅಥವಾ ದಮ್ಮಿ ರೋಗ ಕುರಿಗಳಲ್ಲಿ ಅಂತೀವಿ, ಸಿಂಗ ಸೋರೋದು, ಕೆಮ್ಮದು, ಗದ್ದ ಬಾವು ಬರೋದು, ಇದಕ್ಕೂ ಕೂಡ HS ಹಿಮೊರೇಜಿಕ್ ಸೆಪ್ಟಿಸೀಮಿಯ ಲಸಿಕೆಯನ್ನು ಹಾಕ್ಸ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ಇದನ್ನು ಕೂಡ ಮಳೆಗಾಲದಕ್ಕಿಂತ ಮುಂಚೆ ಹಾಕ್ಸ್ಬೇಕು. ಇನ್ನೂ ಒಂದು ನಾನು ಹೇಳ್ತಾ ಇದ್ದೆ, ನೀಲಿ ನಾಲಿಗೆ ರೋಗ, ಇದು ಮಳೆಗಾಲದಲ್ಲಿ ಜಾಸ್ತಿ, ಬ್ಲೂ ಟಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಇದು ವೈರಾಣುಗಳಿಂದ ಬರ್ತಕ್ಕಂಥ ರೋಗ, ಇದಕ್ಕೂ ಕೂಡ ಲಸಿಕೆ ಲಭ್ಯ ಇದೆ, ಇದನ್ನು ಕೂಡ ಹಾಕ್ಸಿದ್ರೆ ಬಹಳ ಒಳ್ಳೇದು. ಈ 3 ಲಸಿಕೆಗಳನ್ನು ಹಾಕ್ಸೋದ್ರ ಜೊತೆಗೆ ಈ ಲಸಿಕೆಗಿಂತಲೂ ಮುಂಚಿತವಾಗಿ ಜಂತುನಾಶಕ ಹುಳುಗಳ ಬಾಧೆಯನ್ನು ತಡೆಗಟ್ಟಲಿಕ್ಕೆ ಔಷಧನ ನಾವು ಹಾಕ್ಬೇಕು. ನಾನು ಹೇಳಿದೆ ಈಗ ಜಂತು ಹುಳುಗಳು ಜಂತುನಾಶಕಗಳನ್ನ ವರ್ಷದಲ್ಲಿ 8 ಸಲ ಹಾಕಿಸ್ಬೇಕಂತ, 4 ಬೇರೆ ಹಾಕ್ಸ್ಬೇಕು. ಸೊ 4 ಬೇರೆ ಹಾಕ್ಸ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಮಳೆಗಾಲದಗಿಂತ ಮುಂಚೆ ನಾವು ಹಾಕ್ಸ್ಲೇಬೇಕು. ಸೊ ಇದರಿಂದ ಏನಾಗುತ್ತೆ ನಮಗೆ ಈ ಜಂತು ಹುಳುವಿನ ಬಾಧೆ ಕಡಿಮೆ ಆದ್ರೆ ನಮ್ಮ ಲಸಿಕೆಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಯಾಕಂದ್ರೆ ಜಂತು ಹೊಟ್ಟೆಯಲ್ಲಿ ಇದ್ರೆ ಅವು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತವೆ, ಮತ್ತೆ ಇದಕ್ಕೆ ನಮ್ಮ ಲಸಿಕೆಗಳು ಅಷ್ಟು ಕೆಲಸ ಮಾಡೋದಿಲ್ಲ. ಸೊ ಇದ್ರಗೋಸ್ಕರ ನಾವು ಈ ಲಸಿಕೆಯನ್ನು ನಾವು ಹಾಕ್ಸೋಕ್ಕಿಂತ ಮುಂಚೆ ಜಂತುನಾಶಕ ಔಷಧಿನ ಹಾಕಬೇಕಾಗುತ್ತೆ. ಸೊ ಮತ್ತೆ ಬಹಳ ಮುಖ್ಯವಾಗಿ ಈ ಲಸಿಕೆ ಹಾಕ್ಸೋದು ಜಂತುನಾಶಕ ಔಷಧ ಜೊತೆಗೆ ಸ್ವಚ್ಛತೆ, ಸ್ವಚ್ಛತೆ. ಯಾಕಂದ್ರೆ ಕೆಚ್ಚಲ್ ಬಾವು ಅಂತ ಹೇಳ್ತಾ ಇದ್ದೆ, ಯಾಕಂದ್ರೆ ಕೆಚ್ಚಲ್ ಬಾವು ಈಗ ಮಕ್ಕೊಂಡಂತ ಜಾಗದಲ್ಲಿ ರೋಗಾಣುಗಳಿಂದ ಕೆಚ್ಚಲಿನಲ್ಲಿ ಹೋಗಿ ರೋಗ ಕೆಚ್ಚಲ ಬಾವು ಬರುತ್ತೆ. ಅದ್ರಗೋಸ್ಕರ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಯಾವುದೇ ಕೆಚ್ಚಲ್ ಬಾವು ಏನಾದರೂ ಪ್ರಾರಂಭಿಕ ಹಂತದಲ್ಲಿ ಇದ್ರೆ ಅದನ್ನು ನಾವು ತೋರಿಸ್ಬೇಕು. ಮತ್ತೆ ಈ ಕಾಲು ಬುಡ ಕೊಳೆ ರೋಗಕ್ಕೆ ಯಾವುದೇ ಲಸಿಕೆ ಇಲ್ಲ ನಮ್ಮ ದೇಶದಲ್ಲಿ. ಬಟ್ ಆದ್ರೆ ಅಲ್ಲಿ ನಾವು ಮುಖ್ಯವಾಗಿ ಮಾಡ್ತಕ್ಕಂಥ ವಿಚಾರ ಏನಂತಂದ್ರೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮತ್ತೆ ಇನ್ನ ಒಂದೇನಂತಂದ್ರೆ ಬಂದಂತ ರೋಗ ಬಂದಂತ ಪ್ರಾಣಿಗಳು, ಯಾವುದೇ ರೋಗ, ಇದೊಂದೇ ಅಲ್ಲ, ಕಾಲು ಬುಡ ಕೊಳೆ ರೋಗ ಅಷ್ಟೇ ಅಲ್ಲ, ಬೇರೆ ರೋಗ ಸಾಂಕ್ರಾಮಿಕ ರೋಗಗಳು ಬಂದಾಗೆ ನಾವು ಅವಕ್ಕೆ ನಾವು ಏನ್ ಮಾಡ್ಬೇಕಾಗುತ್ತೆ, ಸಪರೇಟ್ ಮಾಡ್ಬೇಕು, ಹಿಂಡಿನಿಂದ ಬೇರ್ಪಡಿಸಿ ನಾವು ಇದನ್ನ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಮುಖ್ಯವಾಗಿ ಮಳೆಗಾಲದಲ್ಲಿ ಜಾಸ್ತಿ ಏನಾಗುತ್ತೆ, ಸಾಕಷ್ಟು ಹಸಿಮೇವು ಸಿಗ್ತಾ ಇರುತ್ತೆ. ಅದೆಲ್ಲ ಏನ್ ಮಾಡ್ತಾರೆ, ಒಣಮೇವು ಬಿಟ್ಬಿಟ್ಟು ಬರೇ ಹಸಿಮೇವನ್ನ ತಿನ್ನಿಸ್ತಾ ಇರ್ತಾರೆ. ಕುರಿಗಳಿರ್ಬಹುದು, ಆಮೇಲೆ ದನಗಳಿರ್ಬಹುದು, ಬೇರೆ ಎಮ್ಮೆ ಆಕಳುಗಳಿಗೆಲ್ಲ ಹಸಿಮೇವು ಹಾಕ್ತಾರೆ. ಹಿಂಗಾಗಿ ಈ ಒಂದು ಹಸಿಮೇವನ್ನ ಜಾಸ್ತಿ ತಿನ್ನಿಸೋದ್ರಿಂದ ಏನು ಸಮಸ್ಯೆಗಳಾಗುವ ಸಾಧ್ಯತೆ? ಇದು ಒಂದು ಪ್ರಶ್ನೆ. ಇದರ ಜೊತೆಗೆ ಇನ್ನೊಂದು ವಿಷಯನೂ ನಾನು ಹೇಳ ಇಷ್ಟಪಡ್ತೀನಿ. ಸಾಧಾರಣವಾಗಿ ಮೇವು ಮಳೆ ಬಂದು ನೀರ್ ನಿಂತು ಹಸಿಮೇವು, ಅದ್ರ ಜೊತೆಯಲ್ಲಿ ಕೆಲವು ಬೂಜ್ ಬಂದಂತ ಮೇವನ್ನು ಸಿನ್ಸಕ್ಕಂತ ಮಳೆಗಾಲದಲ್ಲಿ ಜಾಸ್ತಿ ಸಂದರ್ಭ. ಆದಷ್ಟು ಈ ಬೂಜ್ ಬಂದು ನೀರ್, ಈಗ ನಿಮ್ದು ಬಣಿಮೆ ಇತ್ತು ಕೆಳಗಡೆ ಮೇವು ನೀರಿಗೆ ಬೂಜ್ ಬಂದಿತ್ತು ಅಂದ್ರೆ ಅಂತದನ್ನ ತಿನ್ಸ್ಬೇಡ್ರಿ. ಒಂದು ಇನ್ನ ತಾವು ಕೇಳಿದಂತ ಪ್ರಶ್ನೆ, ಬಹಳ ಯಾವಾಗ್ಲೂ ನಮ್ಮ ಕೊಡ್ತಕ್ಕಂತ ಆಹಾರ ಸಮತೋಲನವಾಗಿರ್ಬೇಕು. ಅಂದ್ರೆ ಕೇವಲ ಹಸಿರು ಮೇವಲ್ಲ, 50-60% ಹಸಿರು ಮೇವು ತಿನ್ಸಿದ್ರೆ 30-40% ಒಣಮೇವು ಅದ್ರ ಜೊತೆ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಇದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆಗೆ ಫೈಬರ್ ಕಂಟೆಂಟ್ ಒಣಮೇವಿನಲ್ಲಿ ಜಾಸ್ತಿ ಇದಾಗುತ್ತೆ. ಇವನ್ ಹಸಿರು ಮೇವಿನಲ್ಲಿನೂ ಕೂಡ ಒಳ್ಳೆ ವಿಟಮಿನ್ಗಳು ಎಲ್ಲ ಇದು ಔಷಧಗಳು ಸಿಗುತ್ತೆ. ಬಟ್ ಅದು ಒಂದೇ ತಿನ್ಸ್ಬಾರ್ದು. ನಾನು ಹೇಳಿದಂಗೆ 60% ಹಸಿರು ಮೇವು ತಿನ್ಸಿದ್ರೆ 30-40% ಒಣಮೇವು ತಿನ್ಸ್ಬೇಕು. ಇದ್ರ ಜೊತೆಗೆ ದಾಣಿ ಮಿಶ್ರಣ ಅಂತೂ ಇರೇ ಇರುತ್ತೆ. ಇವನ್ನೆಲ್ಲ ಮಾಡಿದ್ರೇನೆ ಅದು ಸಮತೋಲನವಾಗಿರುತ್ತೆ, ಯಾವುದೇ ಬೇದಿ ಗೀದಿ ಆಗೋದನ್ನ ತಪ್ಪಿಸಬಹುದು. ವಿಶೇಷವಾಗಿ ದ್ವಿದಳ ಮೇವಿನ ಬೆಳೆಗಳು ಸಾಕಷ್ಟು ಸಿಗ್ತಾ, ಈ ಪಿಳ್ಳೆ ಪೆಸರು ಇಂಥವೆಲ್ಲ ಜಾಸ್ತಿ ಸಿಗಕತ್ತದಂತೇಳಿ ಬಹಳ ತಿನ್ಸಿದ್ರು ಬೇದಿ ಆಗೋ ಸಂದರ್ಭ ಇರುತ್ತೆ. ಇನ್ನ ಕೊನೆಯ ಪ್ರಶ್ನೆ ಏನಂತಂದ್ರೆ, ಸಾಕಷ್ಟು ಕುರಿಗಳು ಈ ಸಿಡಿಲು ಬಡದು ಕುರಿಗಳ ಸತ್ತು ಅಂತಕ್ಕಂಥದ್ದು ವಿಚಾರತೆ. ಮಳೆಗಾಲದಲ್ಲಿ ವಿಶೇಷವಾಗಿ ಸಿಡಿಲು ಮಿಂಚುಗಳು ಭಾಳಷ್ಟು ಬರ್ತಿರ್ತವೆ. ಇಂಥ ಸಂದರ್ಭದಲ್ಲಿ ಕುರಿ ಸಾಕಾಣಿಕೆದಾರಿರ್ಬೋದು, ದನ ಮೇಯಿಸ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ, ಅಂಥವ್ರು ಏನು ಕಾಳಜಿ ತಗೋಬೇಕು, ತಾವು ತಮಗೂ ಹಾನಿಯಾಗಬಾರ್ದು ಮತ್ತು ಜಾನುವಾರುಗಳಿಗೂ ಹಾನಿಯಾಗಬಾರ್ದು? ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಮಳೆ ಸಿಡಿಲು ಅಂತ ಸಂದರ್ಭದಲ್ಲಿ ಯಾವುದೇ ಕುರಿಗಳಾಗಲಿ ಪ್ರಾಣಿಗಳಾಗಲಿ ಮನುಷ್ಯ ಆಗಲಿ ಗಿಡದ ಬುಡಕ್ಕೆ ನಿಂದ್ರೆ ಮಾಡುದು, ಗಿಡದ ಬುಡಕ್ಕೆ ತರಬಾರ್ದು. ಯಾಕಂದ್ರೆ ನಾವು ಚಾಟ ಅದನ್ನು ತಿಳ್ಕೊಂಡು ಬಟ್ ಅಲ್ಲಿ ಮುಖ್ಯವಾಗಿ ಮಿಂಚು ಬೀಳ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದ್ರೆ ಈ ಆ ಪ್ರದೇಶದಲ್ಲಿ ಹೈಯೆಸ್ಟ್ ಗಿಡ ಎತ್ತರ ಇರತಕ್ಕಂಥ ಪ್ರದೇಶಕ್ಕೆ ಅವು ಮಿಂಚು ಸಿಡಿಲು ಬೀಳ್ತದೆ. ಎಷ್ಟೋ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಮಳೆ ಬರೋಣ ಚಾಟ್ ಅಂತೇಳಿ ಆ ಗಿಡದ ಬುಡಕ್ಕೆ ನಿಂದಿರ್ತಾರೆ, ಅಲ್ಲಿ ಮಿಂಚಿನ ಇದರಿಂದ ಕುರಿಗಳು ಸಾಯ್ತವೆ. ಅಥವಾ ಈವನ್ ಆಣೆಕಲ್ಲು ಬೀಳೋದ್ರಿಂದ ಏಟಿನ ಪೆಟ್ಟಿಗೆ ಕೂಡ, ಯಾಕಂದ್ರೆ ದೊಡ್ಡ ದೊಡ್ಡ ಅಣೆಕಲ್ಲು ಬಿದ್ರೆ ಅವಕ್ಕೂ ತಲೆ ಬಿತ್ತು ಅದು ಅಂತಂದ್ರೆ ಅಲ್ಲಿನೂ ಕೂಡ ಕುರಿಗಳು ಸಾಯ್ತವೆ. ಅಥವಾ ಈ ಹಳ್ಳ ಹೊಳೆಗಳಲ್ಲಿ ಕುರಿ ದಾಟ್ಸಕ್ ಹೋಗ್ತಿರ್ತಾರೆ. ಈಗ ಲೇಟ್ ಆಗ್ಯದ ಮನೆ ಕಡೆ ಹೋಗ್ಬೇಕು, ಹೊಡ್ಕೊಂಡು ಹೆಂಗನ ಮಾಡಿ ದಾಟ್ಬೇಕು ಅಂತೇಳಿ ಪ್ರವಾಹ ಕರ್ಕೊಂಡು ಹೋಗ್ತಿರ್ತವೆ. ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂದ್ರೆ ಸ್ವಲ್ಪ ನಾವು ಈ ತಪ್ಪುಗಳನ್ನು ಮಾಡಬಾರ್ದು. ಮತ್ತೆ ಅಕಸ್ಮಾತ್ ಈ ಪ್ರಕೃತಿ ವಿಕೋಪದಲ್ಲಿ ಏನಾದರೂ ಪ್ರಾಣಿಗಳು ಸತ್ತರೆ ಇದಕ್ಕೆ ನಾವು ಪಂಚನಾಮ ಅಂದ್ರೆ ಈಗ ನಾವು ನಮ್ಮ ಪಶುವೈದ್ಯಕೀಯ ವೈದ್ಯಾಧಿಕಾರಿಗಳಿಗೆ ಭೇಟಿಯಾಗಿ ತಹಸೀಲ್ ಆಫೀಸ್ಗೆ ರೆವಿನ್ಯೂ ಇಲಾಖೆಗೆ ಭೇಟಿ ಆದರೆ ಅಲ್ಲಿ ನಾವು ಸಿಡಿಲು ಬಿದ್ದು ಸತ್ತಂಥ ಕುರಿಗಳು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಅಥವಾ ಈ ನದಿಗಳಲ್ಲಿ ಪ್ರವಾಹ ಬಂದಂಥ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದಂಥ ಕುರಿಗಳದ್ದು ಏನೇ ಇದ್ದರೂ ನೀವು ನಿಮ್ಮ ಪಶುವೈದ್ಯ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಮುಖ್ಯವಾಗಿ ನಿಮ್ಮ ಕುಲಕರ್ಣಿ ಅಂದರೆ ರೆವಿನ್ಯೂ ಇಲಾಖೆಗೆ ತಿಳಿಸಿದರೆ ಅವರು ಬಂದು ಪಂಚನಾಮ ಮಾಡಿ ಅದಕ್ಕೆ ಕೆಲವು ನಷ್ಟ ಆದಂತ ಒಂದು ದುಡ್ಡನ್ನು ಬರೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಒಳ್ಳೆಯದು ಡಾಕ್ಟರ್ ಪ್ರಹ್ಲಾದ್ ಅವರು, ಇದುವರೆಗೂ ಮಳೆಗಾಲದಲ್ಲಿ ಜಾನುವಾರುಗಳ ಕಾಳಜಿ ಮತ್ತು ವಿಶೇಷವಾಗಿ ಕುರಿ ಇರಬಹುದು ಎಮ್ಮೆ ಆಕಳುಗಳ ಒಂದು ಕಾಳಜಿ ಯಾವ ರೀತಿ ಏನೇನು ಗಮನಿಸಬೇಕಾಗತ್ತಂತಕ್ಕಂಥ ವಿಚಾರವನ್ನು ಹೇಳಿದರೆ ನಮ್ಮ ಜಾನುವಾರು ಸಾಕಾಣಿಕೆ ಮಾಡುವಂಥ ರೈತ ಬಾಂಧವರು ಇರ್ಬೋದು, ಕುರಿ ಸಾಕಾಣಿಕೆ ಮಾಡುವಂಥ ರೈತರು ಇರ್ಬೋದು, ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಮಳೆಗಾಲದಲ್ಲಿ ಜಾನುವಾರುಗಳ ಕಾಳಜಿ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಈಗ ಕೇಳೋಣ ಕವಿತಾಳ ಹೋಬಳಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ವಿವಿಧ ಯೋಜನೆಗಳು ಕುರಿತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಅಂಬಿಕಾ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಕವಿತಾಳ್ ಹೋಬಳಿ ಮಟ್ಟದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರ ಕವಿತಾಳದಿಂದ ರೈತರಿಗೆ ಏನೆಲ್ಲ ಒಂದು ಕೃಷಿ ಪರಿಕರಗಳು ಮುಂಗಾರು ಹಂಗಾಮಿಗೆ ಸಿಗ್ತಾ ಇದ್ದಾವೆ, ಜೊತೆಗೆ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ರೈತರಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದೆ, ಕೆಲಸ ಹೇಗೆ ಮಾಡ್ತಾ ಇದೆ, ರೈತರ ಬೇಡಿಕೆಗಳು ಕವಿತಾಳ ಭಾಗದಲ್ಲಿ ಏನೇನು ಬೇಡಿಕೆಗಳು ಜಾಸ್ತಿ ಇದ್ದಾವೆ, ಸ್ಪಂದನೆ ಯಾವ ರೀತಿ ರೈತ ಸಂಪರ್ಕ ಕೇಂದ್ರ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರ ಮತ್ತು ಇಲಾಖೆ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಅಂಬಿಕಾ ಅವರು ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾರೆ. ಅಂಬಿಕಾ ಅವರೇ ಹೇಳಿ, ಮೊದಲೇದಾಗಿ ಕವಿತಾಳ್ ಒಂದು ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ, ಜೊತೆಗೆ ಈ ಭಾಗದಲ್ಲಿ ಮಳೆ ಹೇಗಾಗಿದೆ, ತೇವಾಂಶ ಭೂಮಿಯಲ್ಲಿ ಹೇಗಿದೆ, ಬಿತ್ತನೆ ಪ್ರಮಾಣ ಎಷ್ಟಾಗಿದೆ ಹೇಳಿ ಸ್ವಲ್ಪ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಕವಿತಾಳ್ ಹೋಬಳಿಗೆ 22,000 ಹೆಕ್ಟರ್ ಇದೆ ಸರ್. ಅದು ಮುಂಗಾರಲ್ಲಿ 12,000 ಹೆಕ್ಟರ್, ಹಿಂಗಾರಲ್ಲಿ 9,500 ಹೆಕ್ಟರ್ ಬರುತ್ತೆ. ಈ ಭಾಗದ ಪ್ರಮುಖ ಬೆಳೆ ತೊಗರಿ, ಹತ್ತಿ. ಹೀಗೆ ಸ್ವಲ್ಪ ಸೂರ್ಯಕಾಂತಿಗೆ ಶಿಫ್ಟ್ ಆಗಿದ್ದಾರೆ ರೈತ ಬಾಂಧವರು. ಈಗಾಗಲೇ ಜನವರಿಯಿಂದ ಜೂನ್ ವರೆಗೂ ಮಳೆ ಚೆನ್ನಾಗಾಗಿದೆ. ನಾರ್ಮಲ್ ರೈನ್ಫಾಲ್ 120 mm ಆಗಿದೆ. ಈಗಾಗಲೇ ರೈತರು 70% ಬಿತ್ತನೆ ಮಾಡಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಪ್ರಮುಖ ಬೆಳೆಗಳಾದ ತೊಗರಿ ಬೀಜಗಳು ರೈತರಿಗೆ ನಾವು ನೀಡುತ್ತಿದ್ದೇವೆ ಸಹಾಯಧನದಲ್ಲಿ. ತೊಗರಿ, ಸಜ್ಜಿ, ಹೆಸರು, ಸೂರ್ಯಕಾಂತಿ ಬೀಜವನ್ನು ರೈತರಿಗೆ ಇಲಾಖೆ ವತಿಯಿಂದ ನೀಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಇಲಾಖೆ ವತಿಯಿಂದ ಹಲವಾರು ರೈತಪರ ಯೋಜನೆಗಳಿದ್ದು, ಅದರಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಇದ್ದು, ಕೃಷಿ ಯಂತ್ರೋಪಕರಣ ಯೋಜನೆ, ಕೃಷಿ ಸಂಸ್ಕರಣ ಯೋಜನೆ, ಪಿಎಂ ಕಿಸಾನ್ ಯೋಜನೆ, ಮಣ್ಣು ಆರೋಗ್ಯ ಅಭಿಯಾನ ಯೋಜನೆ, ಹಾಗೂ ರೈತರಿಗೆ ಪ್ರಮಾಣಿತ ಹಾಗೂ ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗುತ್ತದೆ, ಸಸ್ಯ ಸಂರಕ್ಷಣೆ ಯೋಜನೆಗಳು, ಮಣ್ಣಿನ ಸತ್ವೆ ಹೆಚ್ಚಿಸುವಿಕೆಯಲ್ಲಿ ರೈತರಿಗೆ ಜಿಂಕ್, ಜಿಪ್ಸಮ್, ಎರೆಹುಳ ಗೊಬ್ಬರವನ್ನು ವಿತರಣೆ ಮಾಡಲಾಗುತ್ತದೆ, ಹಾಗೂ ಪ್ರಮುಖ ಯೋಜನೆ ಈ ಸದ್ಯದಲ್ಲಿ ಇರುವುದು ಬೆಳೆ ಸಮೀಕ್ಷೆ ಯೋಜನೆ ಹಾಗೂ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇವು ಇಲಾಖೆಯ ಪ್ರಮುಖ ಯೋಜನೆಗಳು. ಈಗ ನಿಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ತಾಂತ್ರಿಕವಾಗಿ ಎಷ್ಟು ಜನ ಕೃಷಿ ಒಂದು ಮಾಹಿತಿ ನೀಡಲಿಕ್ಕೆ ಜನ ಇದ್ದೀರಿ, ಹೇಗೆ ಇನ್ನೂ ಇಲ್ಲಿ ಎಷ್ಟು ಪೋಸ್ಟ್ಗಳಾಗಬೇಕಾಗಿದೆ, ಯಾವ ರೀತಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀರಿ? ಇಲ್ಲಿ ಅಧಿಕಾರಿಗಳ ಕೊರತೆ ಬಹಳ ಇದೆ ಸರ್. 20 ಹಳ್ಳಿಗೆ ಒಬ್ಬಳೇ ಕೃಷಿ ಅಧಿಕಾರಿ ಇದ್ದು ಸಹಾಯಕ ಕೃಷಿ ಅಧಿಕಾರಿಗಳು ಇಲ್ಲ. ಇಲ್ಲಿ ಸ್ವಲ್ಪ ಕಾರ್ಯನಿರ್ವಹಿಸೋದಕ್ಕೆ ಕಷ್ಟ ಆಗುತ್ತೆ. ಇನ್ನ ಮಳೆ ಅದು ಹೇಗಾಗಿದೆ ಇಲ್ಲೆಲ್ಲ? ಮಳೆ ಚೆನ್ನಾಗಿ ಆಗಿದೆ ಅಂತೀರಾ ಅಥವಾ ಎಕ್ಸಸ್ ಮಳೆ ಆಗಿದೆ ಅಥವಾ ಮಳೆ ಕೊರತೆ ಆಗಿದೆ ಅಂತೀರಾ? ಮಳೆ ನಾರ್ಮಲ್ ರೈನ್ಫಾಲ್ 120 ಆಗಿದೆ. ಆಕ್ಚುಯಲ್ 183 ಆಗ್ಬೇಕಿತ್ತು ಇಷ್ಟೊತ್ತಿಗೆ. 52% ಡಿಪ್ರೆಷನ್ ಕಡಿಮೆ ಇದೆ. ಬಟ್ ಆದರೂ ಇಲ್ಲಿ ಕೆಂಪು ಚಟ್ ಇರೋದ್ರಿಂದ ಒಂದು ಮಳೆಗೆ ರೈತರು ಅವಾಗಲೇ ಬಿತ್ತನೆ ಆಗ್ಬಿಟ್ಟಿದೆ. ಮುಖ್ಯವಾದಂತ ಬೆಳೆ ಯಾವ್ದು ಈ ಭಾಗದಲ್ಲಿ, ಈ ಸಲ ರೈತರು ಯಾವ ಬೆಳೆಗೆ ಹೋಗಿದ್ದಾರೆ? ನಮ್ಮ ಮುಖ್ಯವಾದಂತ ಬೆಳೆ ತೊಗರಿ ಬೆಳೆ ಸರ್. ತೊಗರಿ ಮತ್ತೆ ಹತ್ತಿ ಈಗ ಸ್ವಲ್ಪ ಸೂರ್ಯಕಾಂತಿಗೆ ಶಿಫ್ಟ್ ಆಗಿರೋದು. ಇನ್ನ ಬೀಜಕ್ಕೆ ಬಂದಾಗ ಬೀಜ ವಿತರಣೆ ನಿಮ್ಮಲ್ಲಿ ಈ ಸದ್ಯ ಇನ್ನು ಮಳೆ ಆದ್ರೆ ಬಿತ್ತಕ್ಕಂತ ಪ್ರದೇಶ ಇರುತ್ತೆ, ಯಾವ್ಯಾವ ಬೀಜಗಳ ಲಭ್ಯತೆ ನಿಮ್ಮಲ್ಲಿ ಇದೆ ಈಗ? ತೊಗರಿ ಬೀಜ ಸರ್, ಸಜ್ಜಿ, ಹೆಸರು, ಹೆಸರದೀಗ ಆಗ್ಲೇ ಇದು ಮುಗ್ದಿದೆ ಸರ್, ತೊಗರಿ ಬೀಜ ಲಭ್ಯ ಇದೆ ಸರ್. ಹೇಗೆ ಬೀಜದ ಮಾರಾಟ ರೈತರಿಗೆ, ಯಾವ ರೀತಿ ಸಬ್ಸಿಡಿಯಲ್ಲಿ ಸಿಗ್ತಾ ಇದಾವೆ ಬೀಜಗಳು? ಈಗ ಮೊದಲೆಲ್ಲ ಕೊಟ್ಟಿ, ನೀವು ಸಜ್ಜೆ ಬೀಜ ಕೊಟ್ಟಿರಿ, ಹೆಸರು ಬೀಜವನ್ನು ಕೊಟ್ಟಿದ್ದೀರಿ, ತೊಗರಿಯನ್ನು ಮಾರಾಟ ಆಯ್ತು, ಸೂರ್ಯಕಾಂತಿ, ಎಲ್ಲ ಬೀಜಗಳು ಯಾವ ರೀತಿ ಸಬ್ಸಿಡಿಯನ್ನು ಕೊಟ್ಟಿರಿ ರೈತರಿಗೆ, ಯಾವ ರೀತಿ ಸಬ್ಸಿಡಿ ಇದೆ? ಈಗ ತೊಗರಿ ಒಂದು ಇದು ಮಾಡಿದ್ವಿ ಸರ್, ನಮ್ದು ಮೇಜರ್ ತೊಗರಿನೇ ಜಾಸ್ತಿ ಒಯ್ಯೋದು ಈ ಸಲ. ಸಜ್ಜಿ ಏನಂದ್ರೆ ಅಷ್ಟೊಂದು ಇಂಟರ್ ಕ್ರಾಪಿಂಗ್ ಅಂತೇಳಿ ಹೊರಗಡೆ ಇದು ಮಾಡ್ತಾರೆ ಸರ್, ಸಜ್ಜಿ ಅಷ್ಟೊಂದು ಇದು ಮಾಡಲ್ಲ. ಬಟ್ ತೊಗರಿ ಈಗಾಗಲೇ ನಾವು 160 ಕ್ವಿಂಟಲ್ಸ್ ನಮ್ಮ ಇಲಾಖೆ ವತಿಯಿಂದ ವಿತರಣೆ ಮಾಡಿದ್ವಿ ಸರ್. ಅದೇ ರೀತಿ ಈಗ ಸಿ ಟ್ರೀಟ್ಮೆಂಟ್, ಈಗ ತೊಗರಿ ಈಗ ರೈತರು ಏನಂದ್ರೆ ನಮಗೆ ಬೀಜ ಪೂರೈಕೆ ಮಾಡೋದು ಬರೀ 33% ಅಷ್ಟೇ ಮಾಡುತ್ತೆ. ಇನ್ನ ರೈತರು ಏನಂದ್ರೆ ಈ ಸಲ ನಾವು ಪ್ರಮಾಣಿತ ಬೀಜಗಳನ್ನು ಕೊಟ್ಟಿರ್ತೀವಿ, ಸರ್ಟಿಫೈಡ್ ಸೀಡ್ಸ್ ಕೊಟ್ಟಿರ್ತೀವಿ. ಅದೇ ಬೀಜನ ಅವ್ರು ಏನ್ ಮಾಡ್ಬೇಕು, 3 ವರ್ಷ ಅದೇ ಬೀಜನ ಬಳಕೆ ಮಾಡ್ಕೋಬಹುದು. ಅದು ತೊಗರಿ, ಹೆಸರು, ಹಿಂಗಾರು ಆದ್ರೆ ಕಡಲೆ, ಅವೆಲ್ಲ ಅವರು ಇದು ಮಾಡ್ಕೋಬಹುದು ಸರ್. ಅಂದ್ರೆ ತಮ್ಮ ಬೀಜನ್ನೇ ತಾವೇ ಇದು ಮಾಡ್ಕೋಬಹುದು ಆತರ. ಅದರಿಂದ ತಮಗೂ ಖರ್ಚು ಕಡಿಮೆ ಮಾಡಬಹುದು. ಅದರಿಂದ ಸೀ ಟ್ರೀಟ್ಮೆಂಟ್ ಕ್ಯಾಂಪೇನ್ ಒಂದು ಮಾಡ್ತೀವಿ ಸರ್ ನಾವು. ಅದೇ ತರ ರೈತರಿಗೆ ಇನ್ನೊಂದು ತಾಂತ್ರಿಕ ಮಾಹಿತಿ ಹೇಳೋದಾದ್ರೆ ಸೀ ಟ್ರೀಟ್ಮೆಂಟ್ ನಿಪ್ಪಿಂಗ್ ಸರ್, ಕುಡಿ ಚೂಟುವುದು ನಮ್ಮ ಪ್ರಮುಖ ಬೆಳೆ ತೊಗರಿ ಆಗಿದ್ದರಿಂದ ಈ ಕುಡಿ ಚೂಟ್ನೆ ಮಾಡೋದ್ರಿಂದ ಕವಲುಗಳು ಜಾಸ್ತಿ ಆಗುತ್ತೆ. ಕವಲುಗಳು ಜಾಸ್ತಿ ಆದಂಗೆ ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ನಿಪ್ಪಿಂಗ್ ಇದಕ್ಕೇನಾದ್ರೂ ಯಂತ್ರಗಳು ಸಿಗ್ತಾವ ರೈತ ಸಂಪರ್ಕ ಕೇಂದ್ರದಿಂದ? ಏನೇನೋ ರೈತರು ಅಲ್ಲಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾವ್ರೆ. ನಿಪ್ಪಿಂಗ್ ಯಂತ್ರಗಳನ್ನ ಅಂದ್ರೆ ಕುಡಿ ಚೂಡ್ತಕ್ಕಂಥ ಯಂತ್ರ, ಲೈಬರ್ಸ್ ಬಹಳ ಬರ್ತದ, ಅದು ಚೂಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಚಾರ ಹೇಗೆ ಹೇಳ್ತೀರಿ ರೈತರಿಗೆಲ್ಲ? ಸೋಲಾರ್ ನಿಪ್ಪಿಂಗ್ ಅಂತೇಳಿ ಸಿಗುತ್ತೆ ಸರ್ ಹೊರಗಡೆ, ಅದು ತಂದು ಅವರು ಬಳಕೆ ಮಾಡಬಹುದು. ಈ ನಿಪ್ಪಿಂಗ್ ಏನಂದ್ರೆ ಒಂದೇ ಸಲ ಮಾಡಬೇಕು, 30 ದಿನದಿಂದ 40 ದಿನದೊಳಗಡೆ ಅವರು ಒಂದ್ಸಲ ನಿಪ್ಪಿಂಗ್ ಮಾಡಬೇಕು. ನಿಪ್ಪಿಂಗ್ ಮಾಡಿದ್ರೆ ಮಿನಿಮಮ್ 6-7% ಇನ್ಕ್ರೀಸ್ ಇನ್ ಈಲ್ಡ್, ಅವ್ರ ಇಳುವರಿ ಜಾಸ್ತಿ ಮಾಡಬಹುದು. ಅದು ಒಂದು ರೈತರು ಕಡ್ಡಾಯವಾಗಿ ಪಾಲಿಸಬೇಕು ಕುಡಿ ಚೂಟುವುದು, ಅದರಿಂದ ಬಹಳ ಉಪಯೋಗ ಇದೆ ಅಂತ ನಾನು. ಹೇಗೆ ಹೇಗೆ ಬಿತ್ತನೆ ಮಾಡಿದಂತ ಬೆಳೆಗಳು ಹೇಗೆ ನಾಟಿ ಆಗಿದಾವೆ, ಚೆನ್ನಾಗಿ ನಾಟಿ ಬಂದಿದೆ? ಚೆನ್ನಾಗಿ ನಾಟಿ ಆಗಿದೆ ಸರ್. ಅದೇ ರೀತಿಯಾಗಿ ಈಗ ನಮ್ದು ರೈತರಿಗೆ ಆವಾಗಲೇ ತೊಗರಿ ದ್ವಿದಳ ಇದಕ್ಕೆ ಹೋಗಿದಾರಲ್ಲ ಸರ್, ಈ ಜಾಸ್ತಿ ತೊಗರಿ ಇದು ಮಾಡ್ತಾ ಇದಾರಲ್ಲ, ಅವರು ಹೂ ಬಿಡಿಯೋ ಸಮಯದಲ್ಲಿ ಪಲ್ಸ್ ಮ್ಯಾಜಿಕ್ ಅಂತೇಳಿ ಒಂದು ಇದು ಸಿಗುತ್ತೆ ಸರ್ ಕೆವಿಕೆಯಲ್ಲಿ. ಪಲ್ಸ್ ಮ್ಯಾಜಿಕ್ ಅನ್ನೋ ಒಂದು ಏನಂದ್ರೆ 2 kg 1 ಎಕರೆ ಹಾಕ್ಬೇಕು ಅವರು, ಆಯ್ತಾ? ಅದರಿಂದ ಏನಾಗುತ್ತೆ ಅಂದ್ರೆ ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಕಾಳು ದಪ್ಪ ಆಗುತ್ತೆ, ಶೈನ್ ಆಗಿರುತ್ತೆ, ಆಯ್ತಾ? ಅದೊಂದು ರೈತರು ಅದನ್ನ ಅಳವಡಿಕೆ ಮಾಡ್ಕೋಬೇಕು. ಕೆವಿಕೆಯಲ್ಲಿ ಸಿಗುತ್ತೆ ಸರ್ ಅದು ಪಲ್ಸ್ ಮ್ಯಾಜಿಕ್ ಅಂತೇಳಿ, ಅದೊಂದು ಇದು ಮಾಡ್ಕೋಬೇಕು. ಅದೇ ರೀತಿಯಾಗಿ ಈಗ ಈಗ ಚಾಲ್ತಿಯಲ್ಲಿರೋದಂದ್ರೆ ಬೆಳೆ ಸಮೀಕ್ಷೆ ಸರ್. ಬೆಳೆ ಸಮೀಕ್ಷೆ ಕಡ್ಡಾಯ ಈಗ ಆಗ್ಲೇ ರೈತರಿಗೆ ಬಿಟ್ಟಿದ್ದಾರೆ, ರೈತರೇ ಅವ್ರ ಬೆಳೆನ ಅವ್ರ ಪಾಣಿಯಲ್ಲಿ ಅವರೇ ಸಮೀಕ್ಷೆ ಮಾಡ್ಕೋಬಹುದು. ಸಮೀಕ್ಷೆಯನ್ನು ಮಾಡ್ಕೋಬೇಕಾದ್ರೆ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಹೇಗೆ ಅದು ಆ್ಯಪ್ ಇರ್ತದೆ ಹಾಗೆ ಮಾಡ್ಬೇಕು ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ ಯಾವ ರೀತಿ ಮಾಡ್ಕೋಬೇಕು ರೈತರು, ಬೆಳೆ ಸಮೀಕ್ಷೆ ಯಾಕೆ ಮಾಡ್ಬೇಕು, ಮಾಡ್ಕೊಳ್ಳಿಕ್ಕಂದ್ರೆ ಏನ್ ಸಮಸ್ಯೆ ಆಗತ್ತೆ ಅಂತಕ್ಕಂಥದ್ದು? ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ರೈತರು ಮಾಡ್ಕೋಬೇಕು. ಈ ಅತಿವೃಷ್ಟಿ ಅನಾವೃಷ್ಟಿ ಟೈಮ್ ಅಲ್ಲಿ ಅವ್ರು ಬೆಳೆದಂತ ಬೆಳೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಅವ್ರು ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಅರ್ಹರ್ ಆಗ್ಬೇಕು ಅಂದ್ರೆ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಇರ್ಬೇಕು ಸರ್. ಅಕಸ್ಮಾತ್ ಅವ್ರು ಬೆಳೆ ಸಮೀಕ್ಷೆ ಮಾಡಿಲ್ಲ ಅಂದ್ರೆ ಬೆಂಬಲ ಬೆಲೆಗೆ ಮತ್ತೆ ಈ ತರ ಸೌಲಭ್ಯಗಳಿಗೆ ಅವ್ರು ಅರ್ಹರಾಗಿರುವುದಿಲ್ಲ. ಅದಕ್ಕೆ ರೈತರು ದಯಮಾಡಿ ಬೆಳೆ ಸಮೀಕ್ಷೆ ತಾವಾದ್ರೂ ಮಾಡ್ಕೋಬಹುದು. ಈಗ ಕೆಲವೊಬ್ಬ ರೈತರು ಅನಕ್ಷರಸ್ಥರು ಇರ್ತಾರೆ, ಮೊಬೈಲ್ ಇರಲ್ಲ, ಅಂತವ್ರಿಗೆ PR ಗಳಂತ ಇರ್ತಾರೆ, ಹಳ್ಳಿ ಮಟ್ಟದಲ್ಲಿ PR ಗಳಂತ ಇರ್ತಾರೆ, ಅವರು ಬಂದು ಮಾಡ್ತಾರೆ ಸರ್. ಹೇಗೆ ರೈತರಿಗೆ ಯಾರ್ಯಾರ PR ಅನ್ನೋದು ಅವ್ರ ಹಳ್ಳಿಯಲ್ಲಿ ಗೊತ್ತಿರುತ್ತೆ? ಅವ್ರಿಗೆ ಗೊತ್ತಿರುತ್ತೆ ಸರ್, ಅವ್ರವ್ರ ಹಳ್ಳಿಯಲ್ಲಿ ಯಾರ್ಯಾರು ಇದಾರೆ ಅಂತೇಳಿ ಮೊದಲೇ ನಿಗದಿಪಡಿಸಿ ಎಲ್ಲ ಈಗ 3 ವರ್ಷದಿಂದ ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್. ಈ 3 ವರ್ಷ ಆಯ್ತು ಬೆಳೆ ಸಮೀಕ್ಷೆ ಇದು ಬಂದು. ಈಗ ಮುಂಗಾರು ಹಂಗಾಮಿನಲ್ಲಿ ಬೆಳೆಗಳಿಗೆ ಮೊದಲ ಹಂತದಲ್ಲಿ ಕೀಟಗಳು ಬರ್ತಾವೆ, ರಸ ಇರತಕ್ಕಂಥ ಕೀಟಗಳು, ಅದಕ್ಕೆಲ್ಲ ನಿಮ್ಮಲ್ಲಿ ಏನು ಒಂದು ಪರಿಕರಗಳು ಕೊಡ್ತಾ ಇದ್ದಾರೆ, ಸಿಂಪರಣೆ ಔಷಧಿಗಳು? ರಸ ಇರೋ ಕೀಟಗಳಿಗೆ ಪ್ರೊಫೆನೋಫಾಸ್ ಅವೆಲ್ಲ ಥಯೋಮೆಥಾಕ್ಸಾಮ್ ಕೀಟನಾಶಕಗಳು ಇದಾವೆ ಸರ್, ಅವ್ರ ರೈತರು ಅವು ತಗೋಬಹುದು. ನ್ಯೂಟ್ರಿಯಂಟ್ ಅಂದ್ರೆ ಏನೇನಿದಾವಲ್ಲ, ಲಘು ಪೋಷಕಾಂಶಗಳು? ಲಘು ಪೋಷಕಾಂಶಗಳಲ್ಲಿ ಜಿಂಕ್ ಇದಾವ್ ಸರ್, ಮತ್ತೆ ಸಮೃದ್ಧಿ ಅಂತ ಇದೆ, ಅವು ಎಲ್ಲ ಇದಾವೆ. ಮತ್ತೆ ಪಲ್ಸ್ ಮ್ಯಾಜಿಕ್ ಅವ್ರು ಹೋಗಿ ಹೊರಗಡೆ ತರಬಹುದು. ಜಿಂಕ್ ಅದು ಹೇಗೆ ಕೊಡ್ತಾ ಇದ್ದಾರೆ ರೇಟು, ಜೊತೆಗೆ ಜಿಂಕ್ ಅನ್ನ ಎದಕ್ಕೆ ಎಷ್ಟು ರೈತರಿಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ ಯಾವ ಬೆಳೆಗೆ? ಜಿಂಕ್ 25.5 per kg ಇದೆ ಸರ್. ಜಿಂಕ್ ಇಲ್ಲಿ ಈಗ ಶುರು ಮಾಡ್ತಾರೆ ಸರ್, ಭತ್ತಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ನಮ್ದು ಏರಿಯಾ ಕಡಿಮೆ ಇದ್ರಿಂದ ಅಷ್ಟೊಂದು ರೈತರು ಇಲ್ಲಿ ಇದು ಮಾಡಲ್ಲ. ಲಘು ಪೋಷಕಾಂಶಗಳು ಇದ್ರೆ ಅಂದ್ರೆ ಇದು ಮಾಡ್ತಾರೆ ಸರ್. ಈಗ ಕೃಷಿ ಯಂತ್ರಧಾರ ಯೋಜನೆಯಲ್ಲಿ ಬಂದಾಗ ಏನೇನು ಕೃಷಿ ಉಪಕರಣಗಳ ಬೇಡಿಕೆ ನಿಮ್ಮ ಹೋಬಳಿ ಮಟ್ಟದಲ್ಲಿ ಇದೆ ರೈತರದಿಲ್ಲ? ಇಲ್ಲಿ ಕೃಷಿ ಉಪಕರಣಗಳದಂದ್ರೆ ಸರ್ ಜಾಸ್ತಿ ಇರೋದು ಕೂರ್ಗೆ, ಡ್ರೈಲ್ಯಾಂಡ್ ಅಲ್ಲ, ಕೂರ್ಗೆದ್ದು ಬೇಡಿಕೆ ಇದಾವ ಸರ್. ಮತ್ತೆ ಪ್ಲಾಂಟ್ ಪ್ರೊಟೆಕ್ಷನ್ ಮೆಟೀರಿಯಲ್ಸ್, ಕುಂಟೆ, ಈಗ ಕುಂಟೆಗಳಿದ್ದು ನಾವು ಕುಂಟೆಗಳೆಲ್ಲ ಕೊಟ್ಟಿದೀವಿ ಸರ್. ಈಗ ಹತ್ತಿ ಬಿತ್ತಿದಾರಲ್ಲ ಕುಂಟೆಗಳು, ಔಷಧಿ ಸಿಂಪರಣೆ ಮಾಡೋ ಯಂತ್ರಗಳು ಅವೆಲ್ಲ ರೈತರಿಗೆ ಇದು ಇದೆ ಸರ್. ಮತ್ತೆ ಇಲ್ಲಿ ಜಾಸ್ತಿ ಡ್ರೈಲ್ಯಾಂಡ್ ಇರೋದ್ರಿಂದ ನಾವು ಸ್ಪ್ರಿಂಕ್ಲರ್ ಜಾಸ್ತಿ ಬೇಡಿಕೆ ಇರೋದು ಸರ್ ಇಲ್ಲಿ ಸೂಕ್ಷ್ಮ ನೀರಾವರಿ. ಅದು ಜಾಸ್ತಿ ಹೇಗೆ ಅದು ರೈತರಿಗೆ ಸಬ್ಸಿಡಿಯಲ್ಲಿ ಸಿಗತ್ತಾ ಇದೆ? ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ರೈತರಿಗೆ 2 ಇಂಚು 2.5 ಇಂಚು ಒಂದು 30 ಸೆಟ್ ಪೈಪ್ ಕೊಡ್ತೀವಿ ಸರ್. 2.5 ಇಂಚಿನೂ 2,070 ರೂಪಾಯಿ, 2 ಇಂಚಿಂದು 1,932 ರೂಪಾಯಿ ಅಷ್ಟು ದುಡ್ಡು DD ಕಂಪನಿಗೆ ಕಟ್ಟಿದ್ರೆ ಅವ್ರಿಗೆ ನಾವು ಪೈಪ್ಗಳು ವಿತರಣೆ ಮಾಡ್ತೀವಿ. ಹೇಗೆ ಇದಕ್ಕೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ ಇಲ್ಲಿ? ಡ್ರೈಲ್ಯಾಂಡ್ ಅಲ್ಲ ಸರ್, ಇಲ್ಲ ಅದಕ್ಕೆ ಇಲ್ಲಿ ತುಂಬಾ ಬೇಡಿಕೆ ಇರುತ್ತೆ ಸರ್. ಮತ್ತೆ ರೈತರಿಗೆ ಸ್ಪಂದನೆ ಮಾಡ್ತಾ ಇದ್ರೆ ಕೇಳಿದವರಿಗೆಲ್ಲ ಕೊಡ್ತಾ ಇದ್ದೀರಿ? ಕೊಡ್ತಾ ಇದೀವಿ ಸರ್. ಇನ್ನ ಮುಖ್ಯವಾದದ್ದು ತಾವು ಹೇಳಿದ್ರಿ ಕಿರು ಆಹಾರ ಧಾನ್ಯ ಸಂಸ್ಕರಣಾ ಯೋಜನೆ, ಇದರಲ್ಲಿ ಏನು ಸಿಗ್ತಾ ಇದೆ ರೈತರಿಗೆ? ಇದು ಸಂಸ್ಕರಣಾ ಯೋಜನೆಯಲ್ಲಿ ಸರ್ ರಾಶಿ ಯಂತ್ರ, ಹಿಟ್ಟಿನ ಗಿರಣಿ, ಖಾರ ಕುಟ್ಟ ಮಿಷನ್ನು, ಶಾವಿಗೆ ಮಿಷನ್ನು, ಈ ತರ ಎಲ್ಲ ಸಂಸ್ಕರಣಾ ಯೋಜನೆಯಲ್ಲಿ ಸಿಗುತ್ತೆ ಸರ್. ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ ಯಾವ ಒಂದು ಸಂಸ್ಕರಣಾ ಯಂತ್ರಗಳಿಗೆ ಈ ಭಾಗದಲ್ಲಿ? ಇಲ್ಲಿ ಸರ್ ಹಿಟ್ಟಿನ ಗಿರಣಿ ಮತ್ತೆ ಖಾರ ಕುಟ್ಟ ಮಿಷಿನ್ ಅವಕ್ಕೆ ಸ್ವಲ್ಪ ಜಾಸ್ತಿ ಇದೆ ಸರ್. ಈಗ ಹೋದ ವರ್ಷದಲ್ಲೆಲ್ಲ ಕೊಟ್ಟಿದ್ರಿ ಈ ಭಾಗದಲ್ಲಿ? ಹೋದ ವರ್ಷ ತಗೊಂಡಿಲ್ಲ ಸರ್ ಅವ್ರು, ಸ್ಪ್ರಿಂಕ್ಲರ್ ಜಾಸ್ತಿ ಸರ್ ನಮ್ ಕಡೆ, ಸ್ಪ್ರಿಂಕ್ಲರ್ ಜಾಸ್ತಿ ಇದು ಮಾಡ್ತಾ ಇದ್ರು. ಇನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ಅದ್ರ ಬಗ್ಗೆ ಪ್ರಚಾರ ಇರಬಹುದು, ಹೇಗೆ ರೈತರು ಆಸಕ್ತಿ ತೋರಿಸ್ತಾ ಇದ್ದಾರೆ, ಕೊನೆ ದಿನಾಂಕಗಳು ಯಾವಾಗ ಅದಾವೆ? ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಹೋಗೆಲ್ಲ ಪ್ರಚಾರ ಮಾಡಿ ಮುಗಿಸಿದೀವಿ. ಕೊನೆ ದಿನಾಂಕ ಇದಕ್ಕೆ 31/7/2022. ನಮ್ಮ ಭಾಗದಲ್ಲಿ ಬರೋ ಪ್ರಮುಖ ಬೆಳೆಗಳು ತೊಗರೆ ಮಳೆ ಆಶ್ರಿತಕ್ಕೆ ಎಕರೆಗೆ 324 ರೂಪಾಯಿ ಕಂತು ಮೊತ್ತ ಕಟ್ಟಬೇಕು. ಅದೇ ನೀರಾವರಿ ತೊಗರೆ ಇತ್ತಂದ್ರೆ 340 ರೂಪಾಯಿ ಕಂತು ಕಟ್ಟಬೇಕಾಗತ್ತೆ. ಅದೇ ರೀತಿ ಹತ್ತಿ ನೀರಾವರಿ 1,356 ರೂಪಾಯಿ ಎಕರೆಗೆ ಕಟ್ಟಬೇಕಾಗತ್ತೆ. ಹತ್ತಿ ಮಳೆ ಆಶ್ರಿತ 870 ರೂಪಾಯಿ ಕಂತನ್ನ ರೈತರು ಪಾವತಿಸಬೇಕಾಗತ್ತೆ. ಹೀಗೆ ರೈತರು ಇದು ಏನೇನು ದಾಖಲಾತಿಗಳನ್ನು ಕೊಡಬೇಕಾಗತ್ತೆ, ಇದಕ್ಕೆ ಎಲ್ಲಿ ಹೋಗಿ ಕಂತನ್ನ ಕಟ್ಟಬೇಕು, ಎಲ್ಲಿ ಮಾಡಿಸಬೇಕು ಇದನ್ನೆಲ್ಲ? CSC ಸೆಂಟರ್ ಇರುತ್ತೆ ಸರ್, ರೈತರು ಅಲ್ಲಿ ಹೋಗಿ ತಾವು ಬೆಳೆ ಯಾವ್ದು ಬೆಳೆದಿರ್ತಾರಲ್ಲ ಅದೇ ಇದು ಬೆಳೆ ಸಮೀಕ್ಷೆ, ತಾವು ಬೆಳೆದಿರೋ ಬೆಳೆ ಸಮೀಕ್ಷೆ ಆಗುತ್ತೆ ಸರ್, ಅದೇ ಬೆಳೆ ಮೇಲೆ ಅವ್ರು ಕಟ್ಟಬೇಕು. ಮತ್ತೆ ಬೆಳೆದಿರೋದೊಂದು ಮತ್ತೆ ಇದು ಒಂದಾಗಿತ್ತು ಅಂದ್ರೆ ರೈತರಿಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬರಲ್ಲ ಸರ್. ಅದಕ್ಕೆ ಮೇನ್ ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅಂದ್ರೆ ಅವರ ಒಂದು ಪಾಣಿಯಲ್ಲಿ ಬೆಳೆ ದಾಖಲಾತಿ ಆಗಿರ್ಬೇಕು ಸರ್. ಹೇಗೆ ಇದಕ್ಕೆ ರೈತರು ಈ ಭಾಗದಲ್ಲಿ ಏನಾದ್ರೂ ಬಂದು ಕೇಳೋದು ಮಾಡಬಹುದು, ಮಾಡ್ತಾ ಇದಾರೆ? ಮಾಡ್ತಾ ಇದ್ದಾರೆ ಸರ್. ನೀವು ಇಲಾಖೆಯವರು ಯಾವ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ? ಪ್ರಚಾರ ಮಾಡ್ತೀವಿ ಸರ್, ತುಂಬಾ ಅವ್ರಿಗೆ ಬೆಳೆ ಸಮೀಕ್ಷೆದೆಲ್ಲ ಕರೆಕ್ಟ್ ಆಗಿ ಇದೇನೋ ಇಲ್ಲನೋ ಮಾಡಿದಾರೋ ಇಲ್ಲೋ ಅಂತೇಳಿ ಆ ರೀತಿಯಲ್ಲಿ ನಾವು ಅವ್ರಿಗೆ ಕಡ್ಡಾಯವಾಗಿ ಮಾಡಿಸ್ಕೊಂಡೆ ತುಂಬಾ ಹೇಳ್ತೀವಿ ಸರ್. ಈಗ ಅವಾಗಲೇ ಗ್ರಾಮ ಮಟ್ಟದಲ್ಲೆಲ್ಲ ಹೋಗಿ ನಾವು ಕೊನೆ ದಿನಾಂಕ 31/7/2022 ಇದೆ, ಅಷ್ಟೊಳಗಾಗಿ ನೀವು ಕಂತುಗಳನ್ನ ಕಟ್ಟಿ ಅಂತ ನಾವು ಹೇಳ್ ಬಂದಿದ್ದೀವಿ. ಹಾ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆಲ್ಲ? ಈ ಭಾಗದಲ್ಲಿ ರೈತರು ಬಿತ್ತನೆ ಮಾಡಿಬಿಟ್ಟಿದ್ದಾರೆ, 70% ಬಿತ್ತನೆ ಆಗಿದೆ, ಇನ್ನು ಕೇವಲ 30% ಬಿತ್ತನೆ ಇದೆ, ತೇವಾಂಶದ ಕೊರತೆನೂ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಅಂತಕ್ಕಂಥ ವಿಚಾರ ರೈತರು ಹೇಳ್ತಿದ್ದಾರೆ. ಜೊತೆಗೆ ಈಗಾಗಲೇ ಬೆಳೆಗಳು ಅಲ್ಲಲ್ಲಿ ಕುಂಟಿ ಮಾಡ್ತಾ ಇದ್ದಾರೆ, ಎಡೆ ಕುಂಟಿಯನ್ನು ಹಾಕ್ತಾ ಇದ್ದಾರೆ, ಅಂತರ ಬೇಸಾಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೈತರಿಗೆ ನಿಮ್ಮ ಸಲಹೆ ಸೂಚನೆಗಳು ಏನು ಕೊಡ್ತೀರಿ ರೈತರಿಗೆ? ಅದೇ ಸರ್, ಈಗ ಒಂದು ಮಳೆ ಆಯ್ತು ಅಂತಂದ್ರೆ 30-40 ದಿನದಲ್ಲಿ ನಿಪ್ಪಿಂಗ್ ಮಾಡ್ಬೇಕು ಸರ್, ಅದೊಂದು ಮೇಜರ್. ಮತ್ತೆ ಕುಂಟಿ ಹೊಡೆಯೋದು, ಕುಂಟಿಯನ್ನ ಈಗ ತಗೋಬೇಕು. ಅದೇ ರೀತಿಯಾಗಿ ತಮ್ಮಲ್ಲಿ ಯಾವುದೇ ರೋಗ ಕೀಟ ಬಾಧೆಗಳು ಬಂತಂದ್ರೆ ನಮ್ಮ ಹತ್ರ ಬಂದ್ರೆ ನಾವು ಸಲಹೆಯನ್ನು ನೀಡ್ತೀವಿ, ಆ ಮೇರೆಗೆ ಅವರು ಕೈಗೊಳ್ಬೇಕು ಸರ್. ಒಳ್ಳೇದು. ಅಂಬಿಕಾ ಅವರ, ಇದುವರೆಗೆ ಕವಿತಾಳ ಭಾಗದಲ್ಲಿ ಯಾವ ರೀತಿ ಮಳೆ ಬೆಳೆ ಆಗಿದೆ, ಜೊತೆಗೆ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಏನೆಲ್ಲ ಒಂದು ಅನುಕೂಲತೆಗಳನ್ನ ರೈತರಿಗೆ ಮಾಡಿಕೊಡದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತ ಬಾಂಧವರು ಮೇಲಿಂದ ಮೇಲೆ ರೈತ ಸಂಪರ್ಕ ಕೇಂದ್ರ ಎಂದು ತಾಂತ್ರಿಕ ಮಾಹಿತಿಯನ್ನು ಪಡ್ಕೊಂಡು, ಸಾಮಾನ್ಯವಾಗಿ ರೈತರು ಹೇಳೋದು ನಮ್ಮ ಹೊಲಕ್ಕೆ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ, ಆದರೆ ಸಿಬ್ಬಂದಿಯ ಕೊರತೆಯಿಂದ ನಿಮ್ಮ ಹೊಲಗಳಿಗೆ ರೈತರ ಹೊಲಗಳಿಗೆ ಎಲ್ಲ ಬರಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ವಿಚಾರ ರೈತರು ಅರ್ಥ ಮಾಡ್ಕೋಬೇಕು. ಜೊತೆಗೆ ಬಂದು ಮಾಹಿತಿಯನ್ನು ತಿಳ್ಕೊಂಡು ಏನೇನು ಸಿಗ್ತವೆ ಏನಿಲ್ಲ ಯಾವ ರೀತಿ ಬೇಸಾಯ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ರೆ ಖಂಡಿತ ಒಕ್ಕಲತನದಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರದ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಕವಿತಾಳ ಹೋಬಳಿಯಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಮತ್ತು ರೈತ ಸಂಪರ್ಕ ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದ ಅಂಬಿಕಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ.